ನಮಸ್ಕಾರ ಡಾಕ್ಟರ್ ಜೈನ್ ದೇವ್ರೆ. ನಮಸ್ಕಾರ ಸರ್. ಈ ಕೃತಕ ಗರ್ಭಧಾರಣೆ ಹಂಗಂದ್ರೇನು ಮತ್ತು ಇದನ್ನು ಯಾವ್ಯಾವ ಪ್ರಾಣಿಗಳಲ್ಲಿ ಸಹಜವಾಗಿ ಮಾಡ್ತಾ ಇದ್ದಾರೆ? ವೈಜ್ಞಾನಿಕವಾಗಿ ಹೇಳೋದಂದ್ರೆ ಹೆಚ್ಚು ಕಡಿಮೆ ಎಲ್ಲ ಪ್ರಾಣಿಗಳಲ್ಲಿ ನಾವು ಮಾಡೋದು ನಾವು ಕಾಣ್ತೀವಿ. ಆದರೆ ಮುಖ್ಯವಾಗಿ ಆಕಳು ಮತ್ತು ಎಮ್ಮೆಗಳಲ್ಲಿ ನಾವು ಇದನ್ನು ಅಳವಡಿಸ್ಕೊಂಡು ಹೈನುಗಾರಿಕೆಯಲ್ಲಿ ಸಾಕಷ್ಟು ಅಭಿವೃದ್ಧಿನ ನಾವು ಸಾಧಿಸಿದ್ದೀವಿ. ಕೃತಕ ಗರ್ಭಧಾರಣೆ ಬಹಳ ಮುಖ್ಯವಾದಂಥ ಒಂದು ವೈಜ್ಞಾನಿಕ ಸಂಶೋಧನೆ ಸರ್. ಉತ್ಕೃಷ್ಟ ತಳಿಯ ಹಾಲು ತಗೊಂಡ್ರೆ ಅತಿ ಹೆಚ್ಚು ಹಾಲು ಕೊಡುವಂಥದ್ದಾಗಲಿ, ದೇಹ ಬಲಾಢ್ಯತೆ ತಗೊಂಡ್ರೆ ಚಲೋ ಗಟ್ಟಿಮುಟ್ಟಿರುವಂಥ ದನ ಆಗಲಿ, ತಳಿ ಗುಣಲಕ್ಷಣ ಇರುವಂಥ ದನ ಆಗಲಿ, ಅಂಥವನ್ನು ಪಡೀಲಿಕ್ಕೆ ಈ ಕೃತಕ ಗರ್ಭಧಾರಣೆ ಯೋಜನೆ ನಮಗೆ ತುಂಬ ತುಂಬ ಅನುಕೂಲ ಆಗ್ಯದ. ಜಗತ್ತೊಳಗೆ ಅತ್ಯಂತ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಭಾರತ ಸರ್. ಇದನ್ನು ಸಾಧಿಸ್ಲಿಕ್ಕೆ ಕೃತಕ ಗರ್ಭಧಾರಣೆಯಿಂದ ಸಾಧ್ಯ ಆಗೈತೆ ಅಂತ ನಿಜವಾಗ್ಲೂ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಅನೇಕ ಪ್ರಾಣಿಗಳಲ್ಲಿ ಮಾಡಬಹುದು ಅಂತ ಹೇಳಿದ್ರೆ ಆಕಳು ಎಮ್ಮೆಯಲ್ಲಿ ಹೆಚ್ಚು ಮಾಡ್ತಾ ಇದ್ದಾರೆ, ಬೇರೆ ಯಾವ ಪ್ರಾಣಿಗಳಲ್ಲಿ ಮಾಡಬಹುದು ಮತ್ತೆ ಅದು ಯಾಕೆ ಅಷ್ಟೊಂದು ವೇಗ ಪಡ್ಕೊಂಡಿಲ್ಲ? ಆಡು ಮತ್ತು ಕುರಿಗಳಲ್ಲಿ, ಹಂದಿಗಳಲ್ಲಿ ಕೃತಕ ಗರ್ಭಧಾರಣೆ ಯೋಜನೆ ಮಾಡ್ತಾ ಬಂದಿದ್ದೀವಿ. ಕರ್ನಾಟಕದಲ್ಲಿ ಆಡು ಮತ್ತು ಮೇಕೆಯನ್ನು ಸಾಕುವಂತ ಪದ್ಧತಿ ಬೇರೆ ಇದೆ. ಬಹಳಷ್ಟು ಜನ ಅಲೆಮಾರಿ ಜನಾಂಗ ಇದನ್ನ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮ ಕೈಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಇನ್ನು ಹಂದಿ ಸಾಕಾಣಿಕೆ ನಮ್ಮ ಉತ್ತರ ಕರ್ನಾಟಕದ ಮಟ್ಟಿಗೆ ಆದರೆ ಸ್ವಲ್ಪ ಕಡಿಮೆ ಅನ್ನೋದು ತಮಗೆ ಗೊತ್ತೇ ಇರುವಂಥ ವಿಷಯ. ಸಾಧ್ಯತೆ ಇದೆ, ಬೇಕಾದರೆ ಇವತ್ತಿಗೂ ಕೂಡ ಬರ್ಬೋದು. ಹೌದು, ಮಾಡ್ತಾ ಇದ್ದೀವಿ. ಇಲಾಖೆ ಏನು ಕೇಂದ್ರಗಳಿದಾವಲ್ಲ, ವರಾಹ ಕೇಂದ್ರಗಳು, ಹಂದಿ ಸಾಕಾಣಿಕಾ ಕೇಂದ್ರಗಳಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಆಡು ಮತ್ತು ಕುರಿ ಸಾಕುವಂತ ನಮ್ಮ ಕೇಂದ್ರಗಳಲ್ಲಿಯೂ ನಾವು ಕೃತಕ ಗರ್ಭಧಾರಣೆಯನ್ನು ಆ ಜಾನುವಾರುಗಳಲ್ಲಿಯೂ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಹೇಳಿದ್ರೆ ಹಾಲಿನ ಉತ್ಪಾದನೆ ಆಗ್ಬಹುದು, ಮಾಂಸದ ಉತ್ಪಾದನೆ ಮಾಡ್ಲಿಕ್ಕಾಗಿರ್ಬೋದು, ಅಥವಾ ದೇಹದ ಆಡಳಿಗೆ ಕೂಡ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ. ನಮ್ಮ ನಾಟಿ ತಳಿಗಳನ್ನು ಸಾಕಿರ್ತೀವಿ, ಹೈಬ್ರಿಡ್ ತಳಿಯನ್ನು ಸಾಕಿರ್ಬೋದು, ಹೇಗೆ ಸಾಧ್ಯ ಆಗುತ್ತೆ ಮತ್ತೆ ಅದು ಯಾವ ರೀತಿಯಾಗಿ ನಡೆಯುತ್ತೆ? ಕೃತಕ ಗರ್ಭಧಾರಣೆ ಅಂತಂದ ಕೂಡಲೇ ಮುಖ್ಯವಾಗಿ ನಾವು ಹೋರಿಗಳು ಮತ್ತು ಕೋಣಗಳ ಮೇಲೆ ಕೇಂದ್ರೀಕರಿಸಿರ್ತೀವಿ. ಇಲ್ಲಿ ಗುಣಮಟ್ಟದ ಹೋರಿಗಳನ್ನು ಮತ್ತು ಕೋಣಗಳನ್ನು ಆಯ್ಕೆ ಮಾಡಿಬಿಟ್ಟು ಅವುಗಳಿಂದ ವೀರ ಸಂಗ್ರಹಣೆಯನ್ನು ನಾವು ಮಾಡ್ತೀವಿ. ಗುಣಮಟ್ಟ ಅಂದ ತಕ್ಷಣವೇ ಹಾಲು ಕೊಡುವ ತಳಿ ಆದರೆ ಹೈಬ್ರಿಡ್ ತಳಿ ಅಂತಂದ್ರೆ ನಾವು ಮುಖ್ಯವಾಗಿ ವಿದೇಶಿ ತಳಿಗಳನ್ನು ಅಲ್ಲಿ ಬಳಸ್ತೀವಿ. ಒಂದು HF ಹೋಲ್ಸ್ಟೀನ್ ಫ್ರೀಸಿಯನ್ ಅಂತ ಜಗತ್ತಿನಲ್ಲಿಯೇ ಅತ್ಯಂತ ಹೆಚ್ಚು ಹಾಲು ಕೊಡುವಂಥ ತಳಿ. ಇನ್ನು ಎರಡನೇದು ಜರ್ಸಿ. ಈ ಎರಡು ತಳಿಗಳಿಂದ ಮಿಶ್ರ ತಳಿಗಾಗಿ ವೀರನಳಿಕೆಯನ್ನು ಉತ್ಪಾದನೆ ಮಾಡ್ತೀವಿ. ಅದೇ ರೀತಿ ಎಮ್ಮೆಗಳಲ್ಲಿ ಜಗತ್ತಿನಲ್ಲಿಯೇ ಹೆಚ್ಚು ಹಾಲು ಕೊಡುವಂಥ ತಳಿ ನಮ್ಮ ಭಾರತದ್ದು ಮುರ್ರಾ ಜಾತಿ. ಆ ಮುರ್ರಾ ಜಾತಿಯೇ ಆಗಲಿ ಅಥವಾ ಇನ್ನುಳಿದಂಥ ಸುರ್ತಿ ಅಂತ ಆಗಲಿ, ಅವುಗಳಿಂದ ವೀರನಳಿಕೆಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಮ್ಮ ಸ್ಥಳೀಯ ತಳಿಗಳ ಹೆಸರನ್ನ ತಾವು ತಗೊಂಡ್ರಿ. ಮುಖ್ಯವಾಗಿ ಕರ್ನಾಟಕದಲ್ಲಿ ಆರು ತಳಿಗಳು ನಮ್ಮಲ್ಲಿ ಕಂಡು ಬಂದ್ರು. ಆರಕ್ಕೂ ಆರು ತಳಿ ಯಾವಪ್ಪ ಅಂದ್ರೆ ಖಿಲಾರ್, ಹಳ್ಳಿಕಾರ್, ಅಮೃತ್ ಮಹಲ್, ಕೃಷ್ಣಾ ವ್ಯಾಲಿ, ದೇವಣಿ, ಅದೇ ರೀತಿ ಮಲ್ನಾಡ್ ಗಿಡ್ಡ. ಈ ಆರು ತಳಿಗಳನ್ನು ನಾವು ಇವತ್ತು ನಮ್ಮ ಇಲಾಖೆಯ ಘನೀಕೃತ ವೀರನಳಿಕೆ ಉತ್ಪಾದನಾ ಕೇಂದ್ರಗಳಲ್ಲಿ ಸಾಕಿ ಅವುಗಳಿಂದ ನಾವು ವೀರನಳಿಕೆಯನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಗುಣಮಟ್ಟ ಅಂದ ತಕ್ಷಣ ಹಾಲು ಉತ್ಪಾದನೆಗೆ ನಿರ್ಗದಿತವಾದಂಥ ಒಂದು ಪ್ರಮಾಣನ ನಾವು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ 2004 ಗಟ್ಟಿಮುಟ್ಟಾಗಿ ಹಿಡಿದು ಹಾಲು ಕೊಡುವ ತಳಿಗಳಿಗೆ ಇಂತಿಷ್ಟ ಹಾಲು ಕೊಡುವಂಥ ತಾಯಿಯಿಂದ ಬಂದಿರುವ ಹೋರಿಗಳನ್ನು ಕೋಣಗಳನ್ನು ಬಳಸಿ ಅವುಗಳಿಂದ ವೀರೋತ್ಪಾದನೆ ಮಾಡಬೇಕು ಅಂತ. ಅದೇ ರೀತಿ ಹೌದು, ತಾಯಿಗೆ ಆ ಗುಣ ಇರಬೇಕು. ಆ ತಾಯಿಗೆ ಆ ಗುಣ ಇದ್ದಲ್ಲಿ ರಕ್ತಗತವಾಗಿ ಅದರ ಮಕ್ಕಳಲ್ಲಿ, ಅದು ಗಂಡು ಮಗು ಇದ್ರೂ ಅದರಲ್ಲಿ ಅದು ಅಡಗಿಕೊಂಡಿರ್ತದೆ. ಅದು ಮುಂದೆ ಅದನ್ನು ನಾವು ಕೃತಕ ಗರ್ಭಧಾರಣೆಗೆ ಬಳಸ್ಕೊಂಡು ಅದಕ್ಕೆ ಹುಟ್ಟುವ ಮುಂದಿನ ಒಂದು ಪೀಳಿಗೆಯಲ್ಲಿ ಆ ಹಾಲಿನ ಉತ್ಪಾದನೆ ಸಾಧ್ಯ ಆಗ್ತದೆ ಅನ್ನೋದು ಈ ಕೃತಕ ಗರ್ಭಧಾರಣೆ ಯೋಜನೆಯಲ್ಲಿ ಮುಖ್ಯವಾಗಿ ಕಂಡುಬರುತ್ತೆ ಸರ್. ಇನ್ನುಳಿದಂತೆ ನಮ್ಮ ದೇಶಿ ತಳಿಗಳಲ್ಲಿ ತಳಿಯ ಲಕ್ಷಣಗಳಿಗೆ ಬಹಳ ಪ್ರಾಮುಖ್ಯತೆ ಕೊಡ್ತೇವೆ. ಕಿಲಾರ್ ಅಂದರೆ ಕೋಡು ಯಾವ ರೀತಿ ಇರಬೇಕು, ಬಣ್ಣ ಯಾವ ರೀತಿ ಇರಬೇಕು, ಹೊಟ್ಟೆ, ಕಾಲು. ಅದೇ ರೀತಿ ನಮ್ಮ ಇವ ನಶಿಸುತ್ತಿರುವಂಥ ತಳಿ ನಮ್ಮ ಕರ್ನಾಟಕದ್ದು ಕೃಷ್ಣಾ ವ್ಯಾಲಿ ಅಂತ, ಕೃಷ್ಣಾ ತೀರ ಅಂತ ಕರಿತೇವೆ. ಆ ತಳಿಯ ಹೋರಿಯಿಂದನೂ ವೀರನಳಿಕೆ ಪಡಿಬೇಕಾದ್ರೆ ಅದರ ಗುಣಲಕ್ಷಣಗಳು ಇರಲೇಬೇಕು. ಅದನ್ನು ಖಾತ್ರಿ ಮಾಡಿಕೊಂಡು ಅವುಗಳಿಂದ ವೀರೋತ್ಪಾದನೆ ಮಾಡ್ತಾ ಇದ್ದೀವಿ ಸರ್. ಈ ವೀರ ಸಂಗ್ರಹ ಇದೆಯಲ್ಲ, ರಾಜ್ಯದ ಎಲ್ಲ ಭಾಗದಲ್ಲಿ ಯಾವ ರೀತಿ ಮಾಡೋದು, ಅಥವಾ ಉತ್ತರ ಭಾರತದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಅಥವಾ ಈ ರಾಜ್ಯದಲ್ಲಿ ಹಂಗೇನು ಇರುತ್ತೆ? ಒಟ್ಟಾರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳು ಘನೀಕೃತ ವೀರನಳಿಕೆ ಚಟುವಟಿಕೆಯನ್ನು ಉತ್ಪಾದನೆಯನ್ನು ಮಾಡ್ತಾನೆ ಬಂದಿದ್ದಾವೆ. ಇವತ್ತಿನ ದಿನಕ್ಕೆ 60 ಹೆಚ್ಚು ಇಂಥ ಉತ್ಪಾದನಾ ಕೇಂದ್ರಗಳು ದೇಶದಲ್ಲಿ ನೋಡ್ತೇವೆ. ಕರ್ನಾಟಕದಲ್ಲಿ ನಾವು ಒಂದೊಂದು ವಿಭಾಗಕ್ಕೆ, ನಮ್ಮ 4 ವಿಭಾಗ ಪೈಕಿ ಒಂದೊಂದು ವಿಭಾಗದಲ್ಲಿ ಒಂದೊಂದು ವೀರನಳಿಕೆ ಉತ್ಪಾದನಾ ಕೇಂದ್ರಗಳನ್ನು ನಾವು ಹೊಂದಿದ್ದೇವೆ. ಮೈಸೂರಿಗಾಗಿ ವಿಭಾಗಕ್ಕೆ ಒಂದು ಹೆಸರುಘಟ್ಟದಲ್ಲಿದ್ದರೆ, ಅದೇ ರೀತಿ ಬೆಂಗಳೂರು ವಿಭಾಗಕ್ಕೆ ಇನ್ನೊಂದು ಕೇಂದ್ರವು ಅದೇ ಹೆಸರುಘಟ್ಟದಲ್ಲಿ ಇನ್ನೊಂದು ಕೇಂದ್ರ ಇದೆ. ಮೂರನೇದಾಗಿ ನಮ್ಮ ಬೆಳಗಾವಿ ವಿಭಾಗಕ್ಕೆ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಜಾನುವಾರು ಸಂವರ್ಧನಾ ಮತ್ತು ತರಬೇತಿ ಕೇಂದ್ರ, ಇಲ್ಲಿ ನಾವು ಘನೀಕೃತ ವೀರನಳಿಕೆ ಉತ್ಪಾದನೆ ಮಾಡಿದರೆ, ಗುಲ್ಬರ್ಗಾ ವಿಭಾಗಕ್ಕಾಗಿ ಮುನ್ರಾಬಾದ್ದಲ್ಲಿ ನಾವು ಇವತ್ತು ವೀರನಳಿಕೆ ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆ ಕರ್ನಾಟಕದಲ್ಲಿ ನಮ್ಮಲ್ಲಿ 4 ಇಂಥ ಉತ್ಪಾದನಾ ಕೇಂದ್ರಗಳಿದ್ದಾವೆ. ಅಂದರೆ ಈ ಕೃತಕ ಗರ್ಭಧಾರಣೆ ಮಾಡ್ತೀವಲ್ಲ, ಅವುಗಳ ದೇಹ, ಅವುಗಳ ತೂಕ, ಅವುಗಳ ವಾತಾವರಣ, ಅವುಗಳನ್ನೆಲ್ಲ ನೋಡ್ತೀವಿ ಹೇಗೆ ಅಂತ. ಯಾಕಂದ್ರೆ ಮಲೆನಾಡುಗಿಡ್ಡ ಅದು ಸಣ್ಣ ಗಾತ್ರದ್ದಿರುತ್ತೆ. ನಾವು ದೊಡ್ಡ ಹೋರಿಯ ಒಂದು ವೀರ್ಯವನ್ನು ಹಾಕಿದರೆ ಅಲ್ಲಿ ಮುಂದೆ ಹುಟ್ಟುವಂಥ ಕರು ಅದನ್ನು ತಡ್ಕೊಂಡು ಬೆಳವಣಿಗೆ ಆಗೋದು ಹಾಗೆಲ್ಲನು. ನಾವು ನಮ್ಮದೇ ಆದಂಥ ಒಂದು ತಳಿ ಸಂವರ್ಧನೆಗಾಗಿ ನಮ್ಮ ರಾಜ್ಯದವರು ಒಂದು ನೀತಿನ ಪಾಲನೆ ಮಾಡ್ತಾ ಬಂದಿದ್ದೀವಿ. ನಾವು ನಮ್ಮಲ್ಲಿ ಇರುವಂಥ ನಾನ್ ಡಿಸ್ಕ್ರಿಪ್ಟಿವ್ ಅಂದರೆ ಚೆಹರಾಪಟ್ಟಿ ಇದೇ ರೀತಿ ಅಂದರೆ ಇದೇ ತಳಿಗೆ ಸೇರಿದ ಜಾನುವಾರು ಇಲ್ಲ ಅಂತಾದರೆ ಅಂದರೆ ಯಾವುದೇ ತಳಿಗೆ ಸೇರಿಲ್ಲಪ್ಪ ಅಂಥವಕ್ಕೆ ವಿದೇಶಿ ತಳಿಗಳ ಎಚ್ಎಫ್ ಮತ್ತು ಜರ್ಸಿ ಹೋರಿಗಳಿಂದ ಬಂದಂಥ ವೀರ್ಯವನ್ನು ನಾವು ಬಳಸ್ತೇವೆ. ಅತಿ ಬಲಾಢ್ಯ ಇರುವಂಥ ಆಕಳಗಳಲ್ಲಿ ಮತ್ತು ಸಾಕಾಣಿಕೆ ಚೆನ್ನಾಗಿ ಮಾಡುವಂಥ ರೈತನಲ್ಲಿ ಮಾತ್ರ ಎಚ್ಎಫ್ನ ಬಳಸುವಂಥದ್ದು. ಸಾಕಷ್ಟು ಮೇವು ಬೇಕು ಅದಕ್ಕೆ. ಅದಕ್ಕೆ ಅಲ್ಲಿ ನಾವು ಎಚ್ಎಫನ್ನು ಇನ್ನು ಮೀಡಿಯಮ್ ಸೈಜ್ಡ್ ಅನಿಮಲ್ಸ್ ಇದ್ದು ಮಧ್ಯಮ ಗಾತ್ರ ಇರುವಂಥ ನಮ್ಮ ನಾನ್ ಡಿಸ್ಕ್ರಿಪ್ಟ್ ಆಕಳಗಳಲ್ಲಿ ನಾವು ಜರ್ಸಿನ ಸಾಮಾನ್ಯವಾಗಿ ಬಳಸ್ತೇವೆ. ಇದಲ್ಲದೆ ಇತ್ತೀಚಿನ ದಿನದಲ್ಲಿ ನಾವು ಸಂಪೂರ್ಣ ವಿದೇಶಿ ತಳಿ ಎಚ್ಎಫ್ ಆಗಲಿ ಜರ್ಸಿ ಆಗಲಿ ಇವುಗಳನ್ನು ಬಿಟ್ಟು ನಾವೇ ಮಿಶ್ರ ತಳಿ ಹೋರಿಗಳನ್ನು ನಾವು ನಮ್ಮ ಕೇಂದ್ರಗಳಲ್ಲಿ ಸಾಕ್ತಾ ಬಂದಿದ್ದೀವಿ. ಇದು ಮೊದಲಿರಲಿಲ್ಲ. ಇತ್ತೀಚಿನ ಒಂದು 4-5 ವರ್ಷದಿಂದ ನಾವು ಮಿಶ್ರ ತಳಿ ಎಚ್ಎಫ್ ಮಿಶ್ರ ತಳಿ ಜರ್ಸಿ ಇಟ್ಟು ನಮ್ಮ ಕ್ಷೇತ್ರದಲ್ಲಿರುವಂಥ ನಮ್ಮ ರೈತರ ಕೊಟ್ಟಿಗೆಯಲ್ಲಿ ಇರುವಂಥ ಜಾನುವಾರುಗಳಿಗೆ ಅನುಕೂಲ ಆಗುವಂಥ ಈ ಮಿಶ್ರ ತಳಿಗಳನ್ನು ನಾವು ವೀರ್ಯನ ನಾವು ಬಳಸ್ತಾ ಇದ್ದೀವಿ. ಇನ್ನು ತಾವು ಕೇಳಿದ್ರಿ ಮಲೆನಾಡುಗಿಡ್ಡ, ನಮ್ಮ ದೇಶೀಯ ತಳಿಗಳಿಂದ ವೀರ್ಯನಳಿಕೆಯನ್ನು ಪಡೆದು ನಾವು ಏನು ಕೃತಗರ್ಭಿಣಿ ಮಾಡ್ತೀವಿ ಅಲ್ಲಿ ಒಂದು ಕಟ್ಟುನಿಟ್ಟಾದ ಒಂದು ನಿಯಮನ ಪಾಲಿಸಲಿಕ್ಕೆ ನಾವು ಇಲಾಖೆಯವರು ನಿರ್ಧಾರ ಮಾಡಿದ್ದೀವಿ. ಏನಪ್ಪಾ ಅಂತಂದರೆ ಯಾವ ತಳಿ ಇದೆಯೋ ತಾಯಿ ಆಕಳು ನಮ್ಮಲ್ಲಿ ಕೃತಗರ್ಭಿಣಿಗೆ ಬರುತ್ತೋ ಅದು ಯಾವ ತಳಿಗೆ ಸೇರಿದೆ ಅನ್ನೋದು ಮೊದಲನೇ ತಿಳಿದುಕೊಂಡು ಅದೇ ತಳಿಯ ವೀರ್ಯನಳಿಕೆಯನ್ನು ಅದಕ್ಕೆ ಉಪಯೋಗಿಸೋದು. ಇಲ್ಲಾದರೆ ಮಲೆನಾಡುಗಿಡ್ಡ ಬಹಳ ಚಿಕ್ಕ ಆಕಾರದ ಒಂದು ಆಕಳು, ಅದಕ್ಕೆ ನಾವು ಎಚ್ಎಫ್ನೂ ಜರ್ಸಿನೂ ಬಳಸಿದರೆ, ಅದಲ್ಲದೆ ಬೇರೆ ನಮ್ಮದೇ ಸ್ಥಳೀಯ ತಳಿ ಕಿಲ್ಲಾರಾಗಲಿ ಅಥವಾ ದೇವಣಿ ಅನ್ನುವಂಥದ್ದು ಇಂಥವೇನೋ ಬಳಸಿದರೆ ಆ ತಳಿಯ ಒಂದು ಗುಣಧರ್ಮ ಎಲ್ಲ ಹಾಳಾಗಿಬಿಟ್ಟು ಸಾವಿರಾರು ವರ್ಷದಿಂದ ನಮ್ಮ ರೈತರು ಶ್ರಮಪಟ್ಟು ತಳಿಗಳನ್ನು ಏನು ಸ್ಥಾಪನೆ ಮಾಡಿದ್ದಾರೆ ಅದನ್ನು ನಾವು ಹಾಳು ಮಾಡ್ದಂಗಾಗುತ್ತೆ ಸರ್. ಮೊಸಾಯಿಕ್ ಬ್ರೀಡ್ ಮಾಡಿಬಿಟ್ರೆ ಅದು ಯಾವುದಕ್ಕೂ ಲೆಕ್ಕಕ್ಕಿಲ್ಲ. ಏನು ಗುಣಲಕ್ಷಣಗಳು ಇರ್ತಾವೆ ಅವೆಲ್ಲ ಹಾಳಾಗೋಗ್ಬಿಡ್ತಾವೆ. ತಳಿ ಸಂವರ್ಧನೆಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಹಾಕೊಂಡಿದ್ದೀವಿ ಸರ್. ಸಸ್ಯಗಳಲ್ಲಿ ಅಥವಾ ಬೆಳೆಗಳಲ್ಲಿ ಇಂಥ ರೋಗ ನಿರೋಧಕ ಶಕ್ತಿಯನ್ನು ಹೊಂದುವಂಥದ್ದು ಅಥವಾ ಈ ಪ್ರದೇಶಕ್ಕೆ ಹೊಂದುವಂಥ ಗುಣಮಟ್ಟವನ್ನು ತಯಾರು ಮಾಡುವಂಥದ್ದು ಅಥವಾ ಮಳೆಗಾಲ ಅಥವಾ ಬೇಸಿಗೆ ಬಂದಾಗ ಅವುಗಳನ್ನು ಕೂಡ ಹೊಂದಾಣಿಕೆ ಆಗುವಂಥದ್ದು ಇಲ್ಲಿ ಸಾಧ್ಯತೆ ಇದೆ. ಅದರಲ್ಲಿ ಮಿಶ್ರ ತಳಿ ಯೋಜನೆ ಅಂತ ಅಂದೆ ನಾನು. ಚೆಹರಾಪಟ್ಟಿ ಇಲ್ಲದ ಅಂದರೆ ಯಾವುದೇ ತಳಿಗೆ ಸೇರದಿರುವಂಥ ಆಕಳಗಳಲ್ಲಿ ನಾವು ವಿದೇಶಿ ತಳಿಯ ಎಚ್ಎಫ್ ಮತ್ತು ಜರ್ಸಿ ಹೋರಿಗಳಿಂದ ವೀರ್ಯನಳಿಕೆಯನ್ನು ಉಪಯೋಗ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಏನಾಗ್ತದೆ ಅಂತಂದರೆ ಮೊದಲನೇ ಹಂತದಲ್ಲಿ ಅಂದರೆ ಮೊದಲನೇ ಜನರೇಷನ್ನಲ್ಲಿ ತಾಯಿ ನಮ್ಮ ದೇಶಿ ತಳಿ, ಆದರೆ ಹುಟ್ಟುವಂಥ ಕರು ಏನಿದೆಯಲ್ಲ ಅದು ವಿದೇಶಿ ತಳಿಯಿಂದ ಬಂದದ್ದಕ್ಕೆ ಅದರಲ್ಲಿ 50% ವಿದೇಶಿಯ ರಕ್ತವಿರುತ್ತೆ. ತಾಯಿಯದು 50% ವಿದೇಶದ್ದು, ಅದಕ್ಕೆ F1 ಜನರೇಷನ್ ಅಂತ ಕರಿತೀವಿ. ಈ F1 ಜನರೇಷನ್ದಲ್ಲಿ ತಾವು ಗಮನಿಸಿದಂಗೆ 50% ದೇಶಿ ತಳಿಯ ಒಂದು ಗುಣಲಕ್ಷಣ ಇರೋದ್ರಿಂದ ಇದು ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ಳಲಿಕ್ಕೆ ಬಹಳ ಸರಳವಾಗಿ ಸಾಕಲಿಕ್ಕೆ ಸಾಧ್ಯ ಇರುವಂತ ಆಕಳುಗಳು ನಮ್ಮಲ್ಲಿ ಸಿಗುತ್ತೆ. ಈ ರೀತಿ ಹುಟ್ಟಿರುವಂತ ಹೆಣ್ಣುಗರು F1 ಅಂತ ನಾವೇನು ಗುರುತಿಸಿದ್ವಿ ಇವತ್ತು, ಅದನ್ನ ಸತತವಾಗಿ ಮತ್ತೆ ವಿದೇಶಿ ಹೋರಿಯಿಂದನೇ ಕ್ರಾಸ್ ಮಾಡಿದ್ರೆ ಅಂದ್ರೆ F1 ಮಣಕಕ್ಕೆ ಮತ್ತೆ ವಿದೇಶಿಯ ವೀರ್ಯ ಅದು 100% ಇರುತ್ತೆ. ಅದನ್ನು ಬಳಸಿದಾಗ ಎರಡನೇ ತಲೆಮಾರು, ನಾವು ಮೊಮ್ಮಗಳ ಬಗ್ಗೆ ಮಾತಾಡ್ತೇವೆ ಸರ್, ಎರಡನೇ ತಲೆಮಾರು ಏನದೆ ಅದು ತಾಯಿಕ್ಕಿಂತಲೂ ವಿದೇಶಿ ರಕ್ತ ಹೆಚ್ಚು ಹೊಂದಿರೋದ್ರಿಂದ ಶೇಕಡ 75% ಅದು ವಿದೇಶಿಯ ಜಾನುವಾರುವಿನ ಲಕ್ಷಣ ಏನಪ್ಪಾ ಅಂತಂದ್ರೆ ಈ ವಾತಾವರಣಕ್ಕೂ ಹೊಂದ್ಕೊಳ್ಳೋದು ಕಡಿಮೆ, ಇಲ್ಲಿ ಕಷ್ಟಪಡ್ತಾವ, ಉಷ್ಣತೆಯನ್ನ ತಡ್ಕೊಳ್ಳೋದಿಲ್ಲ, ಆಹಾರ ಪದ್ಧತಿನ ಸ್ವಲ್ಪನೋ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ರೋಗ ರುಜಿನಗಳು ಹೆಚ್ಚಾಗ್ತವೆ. ಈಗ ಕೃತಕ ಗರ್ಭಧಾರಣೆ ಅದಕ್ಕೂ ಮತ್ತು ನೈಸರ್ಗಿಕವಾಗಿ ಗರ್ಭಧಾರಣೆಗೂ ಇಲ್ಲಿ ಗರ್ಭಧರಿಸುವ ಪ್ರಮಾಣ ಅಂದ್ರೆ ಪರ್ಸೆಂಟೇಜ್ ಎಷ್ಟು ಇರುತ್ತೆ? ಭಾರತದ ಒಂದು ಸರಾಸರಿ ಕೃತಕ ಗರ್ಭಧಾರಣೆ ಸಕ್ಸಸ್ ಪರ್ಸೆಂಟೇಜ್ ನಾವು ಮಾತಾಡೋದಾದ್ರೆ ಇದು 40-41% ಅದ ಸರ್. ಅಂದ್ರೆ ನೈಸರ್ಗಿಕವಾಗಿ ಮಾಡಿದಾಗ, ಕೃತಕ ಗರ್ಭಧಾರಣೆ ಮೂಲಕ ಮಾಡಿದಾಗ ಸರ್. ನೈಸರ್ಗಿಕವಾಗಿ ಮಾಡಲೇಬೇಡಿ ಅನ್ನುವಂಥ ನಿರ್ಧಾರಕ್ಕೆ ನಾವು ಬಂದು ಬಿಡಾಡಿ ದನಗಳನ್ನ ಹೋರಿಗಳನ್ನ ತೆಗೆಯುವಂಥ ಯೋಜನೆಯನ್ನ ಕಸಿ ಮಾಡಿ ಅವುಗಳ ಸಂತಾನೋತ್ಪತ್ತಿನ ಕಡಿಮೆ ಮಾಡುವಂಥ ಯೋಜನೆಯನ್ನು ಹಲವಾರು ವರ್ಷದಿಂದ ಮಾಡ್ಕೊಂಡಿದ್ದೀವಿ. ಕಾರಣ, ಮುಖ್ಯ ಕಾರಣ ಏನು, ಉತ್ಕೃಷ್ಟತೆಯನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಒಂದು ಆಕಳು ಬೆದಿ ಬಂತು, ಅಲ್ಲಿರುವಂಥ ಒಂದು ಯಾವುದೋ ಒಂದು ಹೋರಿ ಅದರ ಮೇಲೆ ನ್ಯಾಚುರಲ್ ಸರ್ವಿಸ್ ನೈಸರ್ಗಿಕವಾಗಿ ಅದನ್ನು ಗರ್ಭ ಧರಿಸುವಂಗೆ ಮಾಡಿಬಿಡ್ತಂತಂದರೆ ಅದಕ್ಕೆ ಹುಟ್ಟುವ ಪೀಳಿಗೆ ಮುಂದೆ ಹೋಗೋದೋ ಇಲ್ಲರಿ, ಹಾಲಿನ ಉತ್ಪಾದನೆ ಅಲ್ಲೇ ಕುಂಠಿತ ಆಗ್ತದೆ. ತಳಿ ಲಕ್ಷಣ ಅದಕ್ಕಿಲ್ಲ ಅಂತಂದರೆ ಅದು ಕಿಲಾರ್ ಆಗಿತ್ತು ಅಂತಂದರೆ ಅದರ ಲಕ್ಷಣ ಬೇರೆದಿತ್ತಂದರೆ ಅದು ಕಿಲಾರು ಹೋಗಿ ಮುಜಾಕ್ ಬ್ರೀಡ್ ಆಗ. ಸೊ ಇನ್ನು ಎರಡನೇ ಕಾರಣ, ಮುಖ್ಯ ಕಾರಣ, ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ನೇರವಾದ ಜಾನುವಾರುಗಳ ಸಂಪರ್ಕ ಬರುವುದಿಲ್ಲ. ನೈಸರ್ಗಿಕವಾಗಿ ನೇರವಾಗಿ ಸಂಪರ್ಕ ಬರೋದ್ರಿಂದ ರೋಗಗಳು ಹರಡ್ತವ್ರಿ, ಹರಡುವ ಸಾಧ್ಯತೆ ಬಹಳ ಹೆಚ್ಚಾಗ್ತವೆ, ಬಹಳ ಹೆಚ್ಚಾಗ್ತದೆ. ಒಂದು ಹೋರಿ ಅಥವಾ ಒಂದು ಊರಲ್ಲಿ ನಾವು ಚಿಕ್ಕ ಹಳ್ಳಿಯಲ್ಲಿ ಮೊದಲೆಲ್ಲ ಇಟ್ಕೊಂಡಿದ್ರು, ಇನ್ನೂ ಸ್ವಲ್ಪ ಜನ ಇಟ್ಕೊಂಡಾರೆ, ಒಂದು ಕೋಣ ಇಟ್ಕೊಂಡು ಅದಕ್ಕೆ ಏನಾದರೂ ಲೈಂಗಿಕ ರೋಗಗಳು ಅಥವಾ ಸಾಂಕ್ರಾಮಿಕ ರೋಗಗಳು ಬಂದದ್ದು ಆಗಿತ್ತಂದ್ರೆ ಅದನ್ನ ಪರೀಕ್ಷೆ ಮಾಡಿಸಿರೋದಿಲ್ಲ, ಖಾತ್ರಿ ಮಾಡ್ಕೊಂಡಿರೋದಿಲ್ಲ. ಬುಸೆಲ್ಲ ಅನ್ನುವಂಥದ್ದು ಕಂದು ರೋಗ ಅಂತ ಕರಿತೀವಿ ನಾವು. ಅದು ಹೋರಿ ಅಥವಾ ಕೋಣ ನೋಡ್ಲಿಕ್ಕೆ ಸದೃಢವಾಗಿ ಇರ್ತದೆ, ಏನೂ ಇರುವುದಿಲ್ಲ. ಆದರೆ ಅಂಥ ಕೋಣದಿಂದ ನಾವು ಕೃತ ಗರ್ಭಧಾರಣೆ ಮಾಡಿಸಿದ್ದ ಕರೆ ಆದರೆ ಎಮ್ಮೆನೋ ಕಟ್ಕೊಂತದೆ, ಆದರೆ ಅದು ತಕ್ಷಣಕ್ಕೆ ಕಂದು ಹಾಕ್ತದೆ, ಅಂದರೆ ಅಬಾರ್ಷನ್ ಆಗ್ತದೆ. ಸೊ ಇದನ್ನ ನಾವು ಲೈಂಗಿಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಮುಖ್ಯವಾಗಿ ಕೃತ ಗರ್ಭಧಾರಣೆಯಿಂದ ಸಾಧ್ಯ. ಇಲ್ಲೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಎಷ್ಟೋ ಜನ ಮಾತಾಡ್ತಿರ್ತಾರೆ, ರೈತರು ಕೂಡ ಆಗಾಗ ಅಂತಿರ್ತಾರೆ, ಇಂಥವೆಲ್ಲನೂ ಕೃತಕ ಗರ್ಭಧಾರಣೆ ಮಾಡುವ ಮೂಲಕ ನಮ್ಮ ಒರಿಜಿನಲ್ ತಳಿಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ, ಅದರ ಗುಣಮಟ್ಟವನ್ನು ಕಳ್ಕೊಳ್ತಾ ಇದ್ದೀವಿ, ಅದು ನಮಗೆ ಸಮಸ್ಯೆ ಆಗಬಹುದು ಅಂತೇಳಿ. ಸರಿಯಾದ ಒಂದು ಮಾಹಿತಿ ಏನಂತಂದರೆ, ನಾವು ಚಹರಾಪಟ್ಟಿ ಇಲ್ಲದಂಥ ಜಾನುವಾರುಗಳಿಗೆ ಈ ವಿದೇಶಿ ತಳಿಯ ಏನು ಎಚ್ಎಫ್ ಮತ್ತು ಜರ್ಸಿಯ ಹೋರಿಯಿಂದ ಬಂದಂಥ ವೀರನಳಿಕೆನ ಉಪಯೋಗ ಮಾಡಿ ಹಾಲು ಉತ್ಪಾದನೆ ಅದರಲ್ಲಿ ಮಾಡ್ತೇವೆ, ವಿನಾ ನಮ್ಮ ಸ್ಥಳೀಯ ತಳಿಗಳು, ನಮ್ಮ ಕರ್ನಾಟಕದ 6 ತಳಿ ಹೆಸರು ಹೇಳಿದೆ ನಾನು, ಅದೇ ರೀತಿ ನಮ್ಮ ಭಾರತದಲ್ಲಿ ಇರುವಂತಹ 50 ಹೆಚ್ಚು ತಳಿಗಳನ್ನು ನಾವು ಅದೇ ತಳಿಯ ವೀರನಳಿಕೆನ ಉಪಯೋಗ ಮಾಡಿ ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಸಾಧ್ಯತೆ ಇದೆ ಸರ್. ಹಾಳಾಗಲಿಲ್ಲ, ರೈತರು ಮತ್ತು ನಾವು ಇಲಾಖೆಯವರು ಜಾಣತನದಿಂದ ವರ್ತನೆ ಮಾಡಬೇಕು, ತಿಳುವಳಿಕೆಯಿಂದ ಕೆಲಸ ಮಾಡಿ ನಮ್ಮ ತಳಿಗಳನ್ನು ನಾವು ಉಳ್ಕಿಸ್ಕೊಳ್ಳಿಕ್ಕೆ ನಾವು ಯಾವತ್ತೂ ಸನ್ನದ್ಧರಾಗಿರ್ಬೇಕು ಸರ್. ಗರ್ಭಧಾರಣೆಗೆ ಬಂದಿದೆ ನಮ್ಮ ಎಮ್ಮೆ ಮಣಕ, ಹೇಗೆ ನಮ್ಗೆ ರೈತರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಗೊತ್ತಾದರೂ ಅದನ್ನು ತಗೊಂಡು ಹೋಗಬೇಕು ಏನು? ಯಾಕಂದ್ರೆ ನೈಸರ್ಗಿಕವಾಗಿ ಕೋಣ ಗುರುತಿಸುತ್ತೆ, ನೀವು ಹೇಳ್ದಂಗೆ 40-45% ಮಾತ್ರ ಯಶಸ್ಸು ಸಾಧಿಸ್ತಿದ್ದೀವಿ ಇದರಲ್ಲಿ ಅಂತ, ಇದೇ ಕಾರಣ ಇರ್ಬೋದಾ ಸರಿಯಾಗಿ ಗುರುತಿಸಲಾರದು? ಸರ್ ಸ್ವಲ್ಪ ಇದನ್ನು ಉತ್ತರ ವಿಸ್ತೃತವಾಗಿ ಹೇಳಲಿಕ್ಕೆ ಬಯಸ್ತೀನಿ. 2 ಕೈ ಕೂಡಿದ್ರೆ ಒಂದು ಚಪ್ಪಾಳೆ ಆಗ್ತೈತೆ ಅಂತ ನಾವು ಅಂತೀವಿ ಸರ್. ಒಂದು ಜಾನುವಾರು ಕಟ್ಟಬೇಕಾದ್ರೆ ಇಲ್ಲಿ 2 ಕೈ ಇಲ್ಲ 3 ಕೈ ಕೂಡಿ ಕೆಲಸ ಮಾಡಿದ್ರೆ ಮಾತ್ರ ಆಗ್ತದೆ ಸರ್. ಒಂದನೇದು ಆ ಜಾನುವಾರು, ಜಾನುವಾರು ಸದೃಢವಾಗಿರಬೇಕು, ಅದರ ದೇಹದಲ್ಲಿರುವಂಥ ಜನನೇಂದ್ರಿಯ ಅದೇನು ತಾಯಿ ಆಗಬೇಕು ಅಲ್ಲ, ಅದಕ್ಕೆ ಬೇಕಾದಂಥ ಅಂಗಾಂಗಗಳು ಮತ್ತು ಹಾರ್ಮೋನುಗಳು ಸ್ರವಿಸುವಂಥದ್ದು ಎಲ್ಲ ಸರಿಯಾಗಿರಬೇಕು, ಆವಾಗ ಒಂದು ಕೈ ಸರಿಯಾಗಿದೆ ಅಂತ. ಇನ್ನು 2ನೇದಕ್ಕೆ ಬಂದರೆ ತಂತ್ರಜ್ಞರು, ವೀರನಳಿಕೆ ಉತ್ಪಾದನೆ ಮಾಡುವವರಾಗಲಿ, ಅದನ್ನು ಕೃತ ಗರ್ಭಧಾರಣೆ ಮಾಡುವಂಥ AITs ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಟೆಕ್ನಿಷಿಯನ್ಸ್, ನಾವು ಸರಿಯಾಗಿ ಕೆಲಸ ಮಾಡಬೇಕು. ಈ ವೀರನಳಿಕೆ ಉತ್ಪಾದನಾ ಅಂದ ತಕ್ಷಣವೇ 2004 ಕೇಂದ್ರ ಸರ್ಕಾರ ದೇಶದಲ್ಲಿರುವಂಥ ಎಲ್ಲ ವೀರನಳಿಕೆ ಉತ್ಪಾದನಾ ಕೇಂದ್ರಗಳಿಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ಹಾಕುವುದಲ್ಲದೆ ಅವರು ಪಾಲಿಸ್ತಾರೋ ಇಲ್ಲೋ ಅಂಥೇಳಿ 2 ಬಂದು ತಮ್ಮ ವಿಚಕ್ಷಣಾ ದಳ ಕಳಿಸಿ ಶ್ರೇಣಿಗಳನ್ನು ಕೊಡ್ತಾ ಬಂದಿದೆ ಸರ್. ಹೀಗಾಗಿ ಗುಣಮಟ್ಟದ ವೀರನಳಿಕೆಗಳನ್ನು ಉತ್ಪಾದನೆ ಮಾಡಲಿಲ್ಲ ಅಂತಂದರೆ ಆ ಕೇಂದ್ರಗಳನ್ನು ಬಂದ್ ಮಾಡಿಸ್ತಾ ಇದೆ ಕೇಂದ್ರ ಸರ್ಕಾರ. ಇನ್ನು 2ನೇದಾಗಿ ಅಂಥ ಗುಣಮಟ್ಟದ ವೀರಿಕೆಗಳನ್ನು ನಾವು ಉತ್ಪಾದನೆ ಮಾಡಿ ಪ್ರಮಾಣೀಕರಿಸಿ ಸರ್ಟಿಫೈ ಮಾಡಿ ಬಿಡುಗಡೆ ಮಾಡಿದ ಮೇಲೆ ನಮ್ಮ ಇಲಾಖೆಯ ಕೃತ ಗರ್ಭಧಾರಣೆಯಲ್ಲಿ ಕೆಲಸ ಮಾಡುವಂಥ ಜನರು ಅದನ್ನು ಸರಿಯಾಗಿ ಕೃತ ಗರ್ಭಧಾರಣೆ ಮಾಡಲಿಕ್ಕೆ ನಾವು ಪ್ರತಿ ಹಂತದಲ್ಲೂ ಅವ್ರಿಗೆ ತರಬೇತಿ ಕೊಟ್ಟಿರ್ತೀವಿ, ಅವರು ಸರಿಯಾಗಿ ಮಾಡ್ತಾರೋ ಇಲ್ಲೋ ಅಂತೇಳಿ ಕಾಲಕಾಲಕ್ಕೆ ನೋಡ್ತಾ ಇದ್ದೀವಿ. ಇದು 2ನೇ ಕೈ ಆಯ್ತು ಸರ್. ಇನ್ನು 3ನೇದು ಅತಿ ಮುಖ್ಯವಾದಂಥದ್ದು ರೈತರು ಸರ್. ರೈತರು ಮೊದಲನೇದಾಗಿ ಜಾನುವಾರು ಸದೃಢವಾಗಿರೋಂಗೆ ಸಾಕಲಿಕ್ಕೆ ಅವ್ರು ಬೇಕೇ ಬೇಕು. ಅದ್ರ ಜೊತೆಗೆ ಆಕಳ ಮತ್ತು ಬೆದೆ ಅಂದ್ರೆ ಏನಪ್ಪ, ಅದರ ಲಕ್ಷಣಗಳು ಏನು, ಅದನ್ನು ಯಾವಾಗ ಕೃತ ಗರ್ಭಧಾರಣೆಗೆ ನಾವು ತೆಗೆದುಕೊಂಡು ಹೋಗಬೇಕು, ಇದರ ತಿಳುವಳಿಕೆ ಅವರಲ್ಲಿ ಇಲ್ಲ ಅಂತಂದ್ರೆ ಫುಲ್ ಆಗುದಿಲ್ಲ, ತಮ್ಮ ಟೈಮ್ ಸಿಕ್ಕ ತಗೊಂಬಂದ್ರೆ ಆಗಲ್ಲ. ಈ 3 ಕೈ ಹೇಳಿದ್ನೆ ಸರ್, ನಾವು ಸಾಕಷ್ಟು ರಿಸರ್ಚ್ ಪೇಪರ್ ನೋಡ್ತೀವಿ, ಎಲ್ಲಿ ನಾವು ಎಡುತ್ತೀವಿ, ಎಲ್ಲಿ ನಮ್ಮಲ್ಲಿ ಕುಂಠಿತದ ಅಂದ್ರೆ ಈ 3ನೇದು. ರೈತರು ಮೊದಲನೇದಾಗಿ ಜಾನುವಾರು ಬೆದೆ ಯಾವಾಗ ಬರ್ತದೆ, 18-21 ಬರ್ತದೆ ಅನ್ನೋದು ತಿಳ್ಕೋಬೇಕು. ಮತ್ತು ಬೆದೆ ಬಂದ್ರೆ ಸಾಮಾನ್ಯವಾಗಿ 3 ಇರ್ತೈತ್ರಿ, 4 ಇರ್ತೈತ್ರಿ, ತಪ್ಪು. 24 ಅಂದ್ರೆ ಇವತ್ತು 6 ಬಂದ್ರೆ ಮರನೇ ದಿನ 18 ಸಂಜೆ 6 ಒಳಗೆ ಬೆದಿ ನಾವು ಏನು ಕೃತ ಗರ್ಭಧಾರಣೆ ಮಾಡಿಸುವಂಥದ್ದು ಮಾಡಿಸ್ಲಿಲ್ಲ ಅಂತಂದ್ರೆ ಆ ಬೆದಿ ಆರಿ ಹೋಗ್ತದೆ ಅಥವಾ ದಾರಿ ಬಂದಾಗ್ತದೆ ಸರ್. ನೈಸರ್ಗಿಕವಾಗಿ ಅಂಡಾಣು ರೆಡಿಯಾಗಿ ಒಳಗೆ ಕುಂತಿರ್ತದೆ ನೋಡ್ರಿ, ಎಷ್ಟು ನಿಸರ್ಗ ಮಾಡಿದೆ ಅಂತಂದ್ರೆ ಬೆದೆ ಇದ್ದಾಗ ಮಾತ್ರ ಕೋಟೆ ಬಾಗಿಲು ತೆಗೆದಂಗೆ ಗರ್ಭಕೋಶದ ಕಂಠ ಓಪನ್ ಆಗಿರ್ತದೆ, ಏನು ಗರ್ಭಕೋಶದ ಏನು ದಾರಿ ಖುಲ್ಲಾ ಇರ್ತದೆ, ಆವಾಗ ಮಾತ್ರ ನಾವು ಕೃತ ಗರ್ಭಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. 2 ಅಷ್ಟು ಪ್ರಮಾಣದ ವೀರಾಣುಗಳನ್ನ ನೇರವಾಗಿ ಗರ್ಭಕೋಶದ ಕಂಠವನ್ನು ದಾಟಿ ಗರ್ಭಕೋಶದಲ್ಲೇ ಡೆಪಾಸಿಟ್ ಮಾಡ್ತೀವಿ. ಪ್ರತಿಯೊಂದು ವೀರನಳಿಕೆಯಲ್ಲಿ 2 ವೀರಾಣುಗಳನ್ನು ತುಂಬಿರ್ತೀವಿ ಸರ್. ಅದನ್ನ ಈ ಸಂಸ್ಕರಣಾ ಕಾಲಕ್ಕೆ 50% ಹಾಳಾಗುವ ಒಂದು ಸಾಧ್ಯತೆ ಇರ್ತದೆ. ಆ 50% ಲೆಕ್ಕ ಇಟ್ಟುಕೊಂಡ್ರೆ 1 ಸದೃಢವಾಗಿ ಚಲನ ಶಕ್ತಿಯನ್ನು ಹೊಂದಿರುವಂತ ಗುಣಮಟ್ಟದ ವೀರ್ಯಾಣುಗಳನ್ನು ಗರ್ಭಕೋಶದ ಕಂಠವನ್ನು ದಾಟಿ ಒಳಗಡೆ ಹೋಗಿ ಡೆಪಾಸಿಟ್ ಮಾಡಿರ್ತೀವಿ. ಅದು ಯಾವಾಗ ಸಾಧ್ಯ ಆಗ್ತೈತೆ ಅಂತಂದ್ರೆ ಈ ಗರ್ಭಕೋಶದ ದಾರಿ ಏನು 24 ತಾಸೊಳಗೆ ಓಪನ್ ಇರ್ತದಲ್ಲ ಅವಾಗ ಮಾತ್ರ ಸಾಧ್ಯ ಆಗ್ತದೆ ಸರ್. ಸೊ ಬೆದಿ 24 ತಾಸು ಇರ್ತದೆ. ಇನ್ನು ಬೆದಿ 18-21 ದಿನ ಬರ್ತು. 18-21 ದಿನ ಅಂದ್ರೆ ಈ ಯಾವ ದಿನದಿಂದ ಹೆಂಗೆ ಲೆಕ್ಕ ಹೇಳುದು? ಕರು ಹಾಕಿದ್ದಿಂದು ಅಥವಾ ಹೇಗೆ? ನಾನು 18 ಅಂದದ್ದು ಹಿಂದಿನ ಬೆದೆ ಬಂದು ಹೋಯ್ತು, ಅಲ್ಲಿಂದ 18-21 ದಿನ, ಒಂದಿನ ಇನ್ನೂ ಹೆಚ್ಚು ಕಡಿಮೆ 24-22 ದಿನ. ಹಾಗಾಗಿ ಬೆದೆ ಲಕ್ಷಣ ಹೇಗೆ? ಸೊ ಬೆದೆಯ ಲಕ್ಷಣ ಒಟ್ಟಾರೆ 24 ತಾಸಿನಲ್ಲಿ ಬೇರೆ ಬೇರೆ 3 ಹಂತಗಳನ್ನು ಗುರುತಿಸ್ತೀವಿ ಸರ್. ಆ ಬೆದೆ ಲಕ್ಷಣಗಳಲ್ಲಿ ಮೊದಲನೇ ಹಂತದಾಗ ಮೊದಲಿನ 8 ತಾಸು ಬೇರೆ ಲಕ್ಷಣ ಕಂಡ್ರೆ ಇನ್ನು 8 ತಾಸು ಬೇರೆ ಲಕ್ಷಣ ಕಾಣ್ತದೆ, ಇನ್ನು ಕೊನೆ 8 ತಾಸಿನಲ್ಲಿ ಅದು ಬೇರೆ ಲಕ್ಷಣ ಕಾಣ್ತದೆ. ಬೆದೆಯ ಮೊದಲನೇ ಪೂರ್ವ ಹಂತದಲ್ಲಿ ಮೊದಲನೇ ಹಂತದಾಗ ಆಕಳ ಮತ್ತು ಎಮ್ಮೆಗಳಲ್ಲಿ ಈ ಲಕ್ಷಣಗಳು ವ್ಯತ್ಯಾಸ ಇರೋದು ದಯವಿಟ್ಟು ಮನಗಾಣಬೇಕು ನಮ್ಮ ರೈತರು. ಆಕಳನ ಬೇರೆ ಎಮ್ಮಿನ ಬೇರೆ. ನಾ ಈಗ ಮಾತಾಡೋದು ಮೊದಲು ಆಕಳದ್ದು. ಆಕಳದಾಗ ಬೆದಿ ಶುರು ಆದ ತಕ್ಷಣನೇ ಮೊದಲನೇದು ಆಕಳುಗಳು ಒದರ್ತಾವ್, ಅರ್ಚಾಡ್ತಾವ್, ಸಮಾಧಾನ ಇಲ್ಲದಂತೆ ಅರ್ಚಾಡೋ ಮೂಲಕ ರೈತರಿಗೆ ಬೆದಿ ಬಂದದ್ದು ಗೊತ್ತಾಗ್ತದೆ. ಇನ್ನು ಎರಡನೇ ಲಕ್ಷಣ ನಿಂತ ಜಾನುವಾರುಗಳಲ್ಲಿ ಯಾವುದೇ ಇರುವಲ್ದಕ್ಕೆ ಅದ್ರ ಮೇಲೆ ಹೋಗಿ ಹತ್ತಕ್ಕೆ ಚಾಲು ಮಾಡ್ತೈತಿ, ಅದ್ರ ಬೆನ್ ಮೇಲೆ 2 ಕಾಲಿಟ್ಟು ಹತ್ತು ನಿಲ್ತದೆ. ಇನ್ನು ಮೂರನೇ ಅತಿ ಮುಖ್ಯವಾದ ಲಕ್ಷಣ ಅಂದರೆ ಅದರ ಜನನೇಂದ್ರಿಯದಿಂದ ಯೋನಿಯಿಂದ ಕೊಬ್ಬರಿ ಎಣ್ಣೆಗತೆ ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ದ್ರವ ಮಲಾಸ್ಟರ್ ಅಂತಾರೆ, ಲೋಳೆ ಅಂತಾರೆ, ಅದು ಉದೋಕ ಜೋತಾಗಿ ಬಿಡ್ತದೆ. ಇದು ಮೊದಲನೇ ಹಂತದಾಗ ಉದೋಕ ಅಂದ್ರೆ ಉದೋಕ ಬಾಲಗುಂಟು ಕೆಳಗೆ ಮಠ ಇಳಿತದೆ. ಸೊ ಇದು 3 ಮುಖ್ಯ ಲಕ್ಷಣಗಳು ಇವು ಆಕಳುಗಳಲ್ಲಿ ಕಂಡುಬರ್ತದೆ. ಇನ್ನು ಇದರ ಜೊತೆಗೆ ಯೋನಿ ದಪ್ಪಾಗುವುದು, ಯೋನಿನ ಅಗಲ ಮಾಡಿ ನೋಡಿದರೆ ಕೆಂಪಾಗುವುದು, ಸೈಯೇ ಸೈ ಇವು ಕಂಡು ಬರ್ತದೆ. ಇನ್ನು ಮಧ್ಯ ಬೆದೆ 8 ತಾಸು ದಾಟಿದ ಮೇಲೆ ತಾಯೇನು ಬೇರೆ ದನದ ಮೇಲೆ ಹತ್ತು ನಿಲ್ತಿತ್ತಲ್ಲ ಆ ಲಕ್ಷಣ ಹೋಗ್ಬಿಡ್ತೈತ್ರಿ, ಅದರ ಮೇಲೆ ಬೇರೆ ದನ ಹತ್ತದಾಗ ನಿಲ್ತೈತೆ, ಅದು ನಿಂತು ಬೆದಿ ಅಂತ ಕರಿತೀವಿ. ಇನ್ನು ಎರಡನೇದು ಆ ಲಾಳಿ ಏನು ಬೀಳ್ತಿತ್ತಲ್ರಿ ಅದರ ಪ್ರಮಾಣ ಕಡಿಮೆ ಆಗಿ ಗಟ್ಟಿ ಆಗ್ತದೆ, ಉದೋಕ ಜೋತು ಬೀಳುವಂಥದ್ದು ಕಡಿಮೆ ಆಗ್ತದೆ. ಸೊ ಇದು ಮಧ್ಯ ಬೆದೆ. ಈ ಮಧ್ಯ ಬೆದೆಯೊಳಗೆ ಮಾತ್ರ ಕೃತಕ ವೃದ್ಧನೆ ಮಾಡಿಸ್ಬೇಕು ಅಂತ ಅಂದರೆ ಬೆದಿ ಶುರು ಆದ 8 ತಾಸು 10 ತಾಸು ಆದಮೇಲೆ ಅಂದರೆ ನಿನ್ನೆ ಸಂಜೆಗೆ ಬೆದಿ ಬಂತು, ಮುಂಜಾನೆ ಎದ್ದ ಕೂಡ ಇಂಜೆಕ್ಷನ್ ಮಾಡ್ತೀರಿ, ಬೆಳಗ್ಗೆ ಹರಿಯಾಗ ಎದ್ದ ಕೂಡ ಬೆದಿ ಬಂದಿತ್ತು, ಸಂಜೆ ಆಗೋದ್ರೊಳಗೆ 4 ಗಂಟೆ ಒಳಗೆ ಇಂಜೆಕ್ಷನ್ ಮಾಡ್ತೀರಿ. ಸೊ 8-10 ತಾಸು ಆದ ಕೂಡ ಮೊದಲನೇ ಸಾರಿ ಕೃತಕ ವೃದ್ಧನೆ ಮಾಡಿಸ್ಬೇಕು ಸರ್. ಈ 3 ಲಕ್ಷಣ ನಾ ಏನು ಹೇಳಿದ್ನಲ್ಲ ಎಮ್ಮಿಗಳಲ್ಲಿ ಇಲ್ಲ ಸಾಹೇಬ್ರ, ಈ 3 ಇಲ್ಲ. ಒಂದು ಎಮ್ಮಿ ಒದರುದಿಲ್ಲ, ರೈತರು ಗೊತ್ತಾಗೋದಿಲ್ಲ. ಎರಡನೇದು ಮಲಾಷ್ಟ್ರ ಆಡೋದಿಲ್ಲರಿ, ಲಾಳಿಗತೆ ಉದೋಕ ಮಲಾಷ್ಟ್ರ ಆಡೋದಿಲ್ಲ. ಆದರೆ ಅದು ಮಲ್ಕೊಂಡಾಗ ರಾತ್ರಿ ತಂಪೊತ್ತಿನಾಗ ಎಮ್ಮಿ ತಂಪೊತ್ತೊಳಗೆ ಬೆದಿ ಬರುವ ಪ್ರಾಣಿ. ಆಕಳಗತೆ ದಿನದ 24 ತಾಸಾಗ ಯಾವಾಗ ಬೇಕಾದಾಗ ಬೆದಿ ಬರುವುದಿಲ್ಲ, ನೆನಪಿಟ್ಕೋಬೇಕ್ರಿ ನಾವು. ಇದು 24 ತಾಸು ಯಾವತ್ತು ಬೆದಿ ಬರೋದಿಲ್ಲ, ತಂಪೊತ್ತು ಅಂದರೆ ರಾತ್ರಿ ಒಮ್ಮೆ ಹರಿಯಾಗಿ ಎದ್ದು ಕೂಡ ತಂಪೊತ್ತಿನಾಗ ಆ ಎಮ್ಮಿ ಮಲ್ಕೊಂಡಾಗ ಜನನೇಂದ್ರ ತಂತಾನ ಅಗಲಾಗಿ ಆ ಯೋನಿಯಿಂದ ದ್ರವ ಲೋಳೆ ಮಲಾಷ್ಟ್ರ ಅಲ್ಲೇ ಬಿದ್ದಿರ್ತದೆ, ಬಾಲ ಕಂಟುಕೊಂಡಿರ್ತದೆ, ಮಿಂಚುತ್ತದೆ, ಅದು ಬ್ಯಾಟ್ರಿ ಹೊಡೆದು ನೋಡಿದರೆ ನಮ್ಗೆ ಗೊತ್ತಾಗ್ತದೆ. ಮೂರನೇದು ಅರ್ಚುವುದಿಲ್ಲ, ಒದರುವುದಿಲ್ಲ. ಹಿಂಗಾಗಿ 3 ಗಮನಿಸೋದಷ್ಟೇ ಗಮನಿಸೋದು. ಅದಕ್ಕೆ ಎಮ್ಮೆಗಳಲ್ಲಿ ತಪ್ಪದ ರಾತ್ರಿ ಒಮ್ಮೆ ಬೆಳಗ್ಗೆ ಒಮ್ಮೆ ಮಲ್ಕೊಂಡಾಗ ಕಚ್ಚೆ ಹಿಂಗದ ಲಾಳಿ ಬಿದ್ದೈತೆಯೋ, ಇನ್ನು ಯೋನಿ ಒಳಗಡೆ ಭಾಗ ಕೆಂಪಾಗೈತೆಯೋ, ಗಡತರಾಗೈತೆಯೋ, ಇದರ ಮೂಲಕ ಎಮ್ಮೆಗಳ ಬೆದೆಯ ಲಕ್ಷಣ ಗುರುತು ಮಾಡ್ಬೇಕ್ರಿ. ಗ್ರಾಮೀಣ ಪ್ರದೇಶದಲ್ಲಿ ಈ ಎಲ್ಲ ಸೌಲಭ್ಯ ಇದಾವ? ಯಾಕಂದ್ರೆ ನಾವು ಗ್ರಾಮೀಣ ಪ್ರದೇಶನ ನೋಡ್ತೀವಿ. ಹೌದೌದು ಸರ್. ಈಗ ಕೃತಗರ್ಭಧಾರಣೆ ಯೋಜನೆ ಇಷ್ಟೊಂದು ಪ್ರಾಮುಖ್ಯತೆ ಪಡೆದದಲ್ಲ ಸರ್, 2019 ರಾಷ್ಟ್ರೀಯ ಕೃತಗರ್ಭಧಾರಣೆ ಯೋಜನೆ ಅಂತಲೇ ಇಂದಿನ ಕೇಂದ್ರ ಸರ್ಕಾರ ಪ್ರಾರಂಭಿಸ್ಕೊಂಡು ಇವತ್ತು 4 ಹಂತದಾಗ ನಾವು ಅದೇವಿ. ನಮ್ಮ ದೇಶದಲ್ಲಿ ಎಲ್ಲಿ ಕೃತಗರ್ಭಧಾರಣೆ ಕಡಿಮೆ ಆಗಿದೆಯೋ ಅಲ್ಲಿ ಅದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು, ಆ ಮೂಲಕ ಹೈನುಗಾರಿಕೆ ಇನ್ನೂ ಮುಂದೆ ಹೋಗ್ಬೇಕಂತೇಳಿ ಮೊದಲೆಲ್ಲ ನಾವು ಪ್ರತಿಯೊಂದು ಕೃತಗರ್ಭಧಾರಣೆಗೆ ರೈತರಿಂದ ಸೇವಾ ಶುಲ್ಕವಾಗಿ ಮೊದಲೆಲ್ಲ 5 ಇತ್ತು, ಆಮೇಲೆ 15 ನಾವು ಪಡೆದು ಸರ್ಕಾರಕ್ಕೆ ಭರಣ ಮಾಡ್ತಿದ್ವಿ. ಈಗ ಕೇಂದ್ರ ಸರ್ಕಾರದನ್ನೇ ಆ ಅನುದಾನ ಕೊಡುವ ಮೂಲಕ ರೈತರಿಂದ ಯಾವುದೇ ಶುಲ್ಕವನ್ನು ನಾವು ಪಡಿತಾ ಇಲ್ಲ. ಮತ್ತೆ ಆದಷ್ಟು ರೈತರ ಮನೆ ಬಾಲಿಗೆ ಹೋಗಿ ಕೃತಗರ್ಭಧಾರಣೆ ಯೋಜನೆ ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಬಹಳಷ್ಟು ಕೃತಗರ್ಭಧಾರಣೆ ಮಾಡುವಂಥ ಕಾರ್ಯಕರ್ತರನ್ನ ಇವತ್ತು ನಾವು ಸಿದ್ಧ ಮಾಡಿದ್ದೀವಿ. ಹೆಚ್ಚು ಕಡಿಮೆ ಒಂದು 8-10 ಕಿಲೋಮೀಟರ್ ಅಕ್ಕಪಕ್ಕದೊಳಗೆ ಒಂದಿಲ್ಲ ಒಂದು ದವಾಖಾನೆ ಇದ್ದೇ ಇರ್ತದೆ. ಅಲ್ಲಿ ಕೃತಗರ್ಭಧಾರಣೆ ಮಾಡುವಂಥ ಕಾರ್ಯಕರ್ತರು ನೇರವಾಗಿ ಫೋನ್ ಮೂಲಕ ತಿಳಿಸಿದಾಗ ಅಲ್ಲಿ ಬಂದು ಕೃತಗರ್ಭಧಾರಣೆ ಮಾಡಿ ಜಾನುವಾರುಗಳನ್ನು ಕೊಟ್ಟಿಗೆಯಲ್ಲೇ ಕೃತಗರ್ಭಧಾರಣೆಯನ್ನು ಸಾಕಷ್ಟು ಸಾರಿ ನಾವು ಮಾಡ್ತಾ ಇದ್ದೀವಿ ಸರ್. ಆಕಳು ಆಗಲಿ ಎಮ್ಮೆ ಆಗಲಿ ಗರ್ಭ ಧರಿಸ್ಬೇಕಂತಂದ್ರೆ ಸುಖವಾಗಿದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ನಾವು ದವಾಖಾನೆ ಬಂತ ರೈತರಿಗೆ ಅದೇ ಹೇಳ್ತೀವಿ, ಅದಕ್ಕೆ ಏನೂ ನಾವು ಸರಿಯಾಗಿ ಸಾಕದೆ ಅದನ್ನು ಗರ್ಭ ಧರಿಸ್ಲಿ ನನಗೆ ಹಾಲು ಕೊಡಲಿ ಅಂದರೆ ಎಂದೂ ಸಾಧ್ಯ ಇಲ್ಲ. ಹಾಲು ಕೊಡಲಿಕ್ಕೆ ಅದು ತನ್ನ ದೇಹದಲ್ಲ ರಕ್ತದಲ್ಲಿರುವಂಥ ಹಲವಾರು ಪೋಷಕಾಂಶಗಳನ್ನು ಬಳಸ್ಕೊಂಡು ಆ ರಕ್ತನ ಶುದ್ಧಿ ಮಾಡಿ ಮಾಡಿ ಮಾಡಿ ಆ ಕೆಚ್ಚಲಿನಲ್ಲಿ ಹಾಲನ್ನು ಉತ್ಪಾದನೆ ಮಾಡುತ್ತೆ. ಅದನ್ನು ಉತ್ಪಾದನೆ ಮಾಡಲಿಕ್ಕೆ ಆಹಾರ ಬಹಳ ಮುಖ್ಯ. ಆಕಳುಗಳು ಬೆದೆ ಬರಲಿಕ್ಕೆ ವಿಟಾಮಿನ್ ಎ ಅನ್ನುವಂಥದ್ದು, ಅಂದರೆ ಹಸಿರು ಮೇವಿನಲ್ಲಿ ಇದು ಏರಳಾಗಿ ಕಾಣ್ತದೆ, ಅದು ಮುಖ್ಯ. ಕೃತ ಗರ್ಭಧಾರಣೆಯಲ್ಲಿ ಹಾರ್ಮೋನುಗಳು ಸ್ರವಿಸೋಕೆ ಭಾಳ ಮುಖ್ಯ ರೀ. ಹಾರ್ಮೋನುಗಳು ಬಿಡುಗಡೆ ಆಗಬೇಕಂತಂದರೆ ಆಹಾರ ಸಮತೋಲನವಾಗಿ ಇರಲಿಕ್ಕೇ ಬೇಕು. ಈ ಕೃತ ಗರ್ಭಧಾರಣೆ ನಾವು ಇನ್ನೊಂದು ಹಂತಕ್ಕೆ ಹೋಗ್ಬಿಟ್ಟಿದ್ದೇವೆ. ನಾವು ಈಗ ಮೊದಲೆಲ್ಲ ಹಾಲು ಹೆಚ್ಚು ಉತ್ಪಾದನೆ ಮಾಡುವಂಥ ವಿದೇಶಿ ತಳಿಯಾಗಲಿ ಅಥವಾ ನಮ್ಮ ಎಮ್ಮೆ ತಳಿಗಳಾಗಲಿ ನಾವು ಬಳಸ್ಕೊಂಡು ಹಾಲು ಉತ್ಪಾದನೆ ಮಾಡ್ತಾ ಇದ್ವಿ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಏನು ಹೋಗಿದ್ದೀವಿ ಅಂತಂದರೆ ಲಿಂಗ ನಿರ್ಧಾರಿತ ವೀರ್ಯಗಳಿಗೆ ನಾವು ಬಳಸ್ತಾ ಇದ್ದೀವಿ. ಲಿಂಗ ನಿರ್ಧಾರಿತ ಅಂದರೆ ಈಗ ಮುಖ್ಯವಾಗಿ ಎಚ್ಎಫ್ ಮತ್ತು ಜರ್ಸಿ ಮಿಶ್ರತಳಿ ಗಂಡಕರು ಹುಟ್ಟುಬಿಟ್ರೆ ಅದು ನಮ್ಮ ಕೃಷಿಯಲ್ಲಿ ಸಮರ್ಥವಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಎಷ್ಟೋ ಜನ ನಾವು ರೈತರು ಅಂತೇವೆ, ಹುಟ್ಟುದು ಹೆಣಗರ ಆದರೆ ಖುಷಿ, ಅದೇನಾರ ಚಪ್ ಜರ್ಸಿ ಮಿಶ್ರತಳಿ ಗಂಡಕರ ಆಗಿಬಿಟ್ರೆ ಭಾಳ ಉದಾಸೀನರಾಗ್ಬಿಡ್ತಾರೆ. ಇದನ್ನು ತಪ್ಪಿಸ್ಲಿಕ್ಕೆ ನಾವು ಇವತ್ತು ಪೈಲಟ್ ಪ್ರಾಜೆಕ್ಟ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈ ಲಿಂಗ ನಿರ್ಧಾರಿತ ಅಂದರೆ ಹುಟ್ಟುವಂಥ ಎಲ್ಲ ಕರಗಳು ಹೆಣ್ಣು ಕರಗಳಾಗಲಿ ಅನ್ನುವಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡು ಇದರ ಸಕ್ಸಸ್ ಪರ್ಸೆಂಟ್ 90 ಅಂದರೆ 100 ಇಂಜೆಕ್ಷನ್ ಮಾಡಿದರೆ 100 ಕರಗಳು ಹುಟ್ಟಿದರೆ 10 ಗಂಡು ಕರುಗಳು ಹುಟ್ಟಬಹುದು. ಆದರೆ ಪ್ರತಿಶತ 90% ಎಕ್ಯುರೇಸಿ ಅದ. 100 ಹೆಣ್ಣು ಕರುಗಳನ್ನೇ ನಾವು ಪಡೆಯುವಂಥ ನಿಟ್ಟಿನಲ್ಲಿ ಇವತ್ತು ಲಿಂಗ ನಿರ್ಧಾರಿತ ವೀರ್ಯ ನಳಿಕೆಗಳನ್ನು ನಾವು ಬಳಸ್ತಾ ಇದ್ದೀವಿ ಸರ್. ಒಂದು ಹಂತ ಮುಂದೋಗಿದ್ದೀವಿ. ಅಂದರೆ ಇದಕ್ಕೆ ಸಾಕಷ್ಟು ಕೇಂದ್ರ ಸರ್ಕಾರವೂ ನಮ್ಮ ರಾಜ್ಯಕ್ಕೆ ಸಹಾಯಧನವನ್ನು ಕೊಟ್ಟು ಅತೀ ಕಡಿಮೆ ದರದಲ್ಲಿ ರೈತರಿಗೆ ಈ ವೀರ್ಯ ನಳಿಕೆನ ಒದಗಿಸ್ತಾ ಇದೆ ಸರ್. ಮುಂಬರೋ ದಿನಗಳಲ್ಲಿ ನಾವು ನಮ್ಮ ದೇಶಿ ತಳಿಗಳಲ್ಲಿಯೂ ಅಂದರೆ ಹೋರಿ ಬೇಕಂದಲ್ಲಿ ಹೋರಿ ಹಾಲು ಕೊಡುವಂಥ ತಳಿಗಳಲ್ಲಿ ಹೆಣ್ಣು ಕರುಗಳನ್ನು ಪಡೆಯುವಂಥ ಅಂಥ ಒಂದು ಲಿಂಗ ನಿರ್ಧಾರಿತ ವೀರ್ಯ ನಳಿಕೆನೇ ಮುಂದೆ ಬರುವಂಥ ಒಂದು 15 ವರ್ಷಗಳಲ್ಲಿ ನಾವು ಕಾಣ್ತೀವಿ ಸರ್. ಇದನ್ನು ಅತಿ ರೈತರಿಗೆ ಹಾಲು ಉತ್ಪಾದನೆ ಕೃಷಿಯೊಂದಿಗೆ ನಾವು ಮಾಡಿಕೊಂಡಾಗ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಸರ್. ಕೃಷಿ ಮತ್ತು ಹೈನುಗಾರಿಕೆನೇ ಒಂದೇ ನಾಣ್ಯದ ಎರಡು ಮುಖಗಳಂತ ನಾವು ಯಾವತ್ತೂ ಹೇಳ್ತೇವೆ. ಯಾರು ರೈತರು ಕೇವಲ ಕೃಷಿಯನ್ನೇ ನಂಬಿಕೊಂಡಿದ್ದಾರೋ, ಹೈನುಗಾರಿಕೆಯನ್ನ ತಲ ದೂರ ತಳ್ಳಿದಾರೋ, ಅವರು ಒಂದು ನಾಣ್ಯದ ಒಂದು ಮುಖವನ್ನ ಅದನ್ನು ನೆಲಕ್ಕೆ ತಿಕ್ಕಿ ಪ್ಯಾಟಾಗಿ ತಗೊಂಡವ್ರು ನಡೆದಿಲ್ಲ ಸರ್. ಚಿಕ್ಕ ರೈತರು ಅದರಲ್ಲಿ ಎರಡೂ ಸಾಕ್ಬೇಕು, ಹೈನುಗಾರಿಕೆನೂ ಮಾಡಬೇಕು, ಅದೇ ರೀತಿ ಕೃಷಿನೂ ಮಾಡಬೇಕು. ಒಂದಕ್ಕೊಂದು ಪೂರಕ ಅದು, ಆವಾಗಲೇ ಅವರು ಸದೃಢವಾಗಿ ಕೃಷಿಯಲ್ಲಿ ಪಾಲ್ಗೊಳ್ಳಿಕ್ಕೆ ಆಗ್ತದೆ. ಇದ್ರ ಹಾಗೇನೆ ಅವು ಹೆಚ್ಚು ಹಾರ್ಡ್ ವರ್ಕ್ ಮಾಡಲಿಕ್ಕೆ, ನಮಗೆ ಹೋರಿ ಬೇಕು ಎಳಿಲಿಕ್ಕೆ ಅಥವಾ ಉಳುಮೆ ಮಾಡಲಿಕ್ಕೆ ಅಂತವೆಲ್ಲನೂ ಆ ಗುರಿನೂ ರೈತರಲ್ಲಿ ಇರುತ್ತೆ. ಹೋರಿ ಹುಟ್ಟಿದ್ರು ಭಾಳ ಖುಷಿ ಪಡ್ತಿದ್ರು ಮುಂಚೆ. ಇದು ಈ ಗುರಿನೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಸರ್. ಈಗ ನಾವು ಸ್ಥಳೀಯ ತಳಿಗಳು ನಮ್ಮ 6 ತಳಿಗಳಲ್ಲಿ ಎಲ್ಲಿಂದ ನಾವು ಈ ಹೋರಿಗಳನ್ನು ತರ್ತೀವಲ್ಲ ಸರ್, ಅವಕ್ಕೆ ಬುಲ್ ಮದರ್ ಫಾರ್ಮ್ ಅಂತೇವೆ. ಅಂದರೆ ಅಲ್ಲಿ ಹೆಣ್ಣು ಕರುಗಳನ್ನು ಇಟ್ಟುಕೊಂಡು, ಹೆಣ್ಣು ರಾಸುಗಳನ್ನು ಇಟ್ಟುಕೊಂಡು ಅವುಗಳಿಂದ ನಾವು ಹೋರಿಗಳನ್ನು ಉತ್ಪಾದನೆ ಮಾಡ್ತೀವಿ. ಆ ಆಕಳುಗಳು ಈಗ ಕಿಲಾರ ಆಕಳಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಬಂಕಾಪುರದಲ್ಲಿದೆ, ಹಳ್ಳಿಕಾರ ಸಂಬಂಧಪಟ್ಟಂತಂತಾದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ, ಸೊ ಕುರಿಕುಪ್ಪೆಯಲ್ಲಿದೆ. ಅಲ್ಲಿ ಹಳ್ಳಿಕಾರ ಇಟ್ಟರೆ ಇನ್ನು ನಮ್ಮ ದೇವಣಿ ಬೀದರ್ದಲ್ಲಿ ದೇವಣಿನ ನಾವು ಇಟ್ಟುಕೊಂಡಿದ್ದೀವಿ. ಇದೇ ರೀತಿ ಇಲ್ಲಿ ಬುಲ್ ಮದರ್ ಫಾರ್ಮ್ಗಳಲ್ಲಿ ನಾವು ಒಂದು ತಳಿ ಇಟ್ಟಾಗ ಕಿಲಾರ ಆದರೆ ಅದರಲ್ಲಿ ಉತ್ಕೃಷ್ಟತೆ ಅಂದರೆ ಏನಪ್ಪ, ಅದರಲ್ಲಿ ಕಿಲಾರಲ್ಲಿ 3-4 ವೆರೈಟಿ ಕಾಣ್ತದೆ, ಅದರಲ್ಲಿ ಒಂದು ವೆರೈಟಿ ಹಾಲು ಕೊಡೋದು ಹೆಚ್ಚು ಅಂತ ಕಂಡು ಬಂದರೆ ಇನ್ನೊಂದು ತಳಿ ಭಾಳ ಕೆಲಸ ಮಾಡಿ ಗಟ್ಟಿ ಮುಟ್ಟಿರುವಂಥದ್ದು. ಅದರಲ್ಲಿನ ಉಪವರ್ಗಗಳನ್ನು ಗುರುತಿಸಿ ತಾವು ಹೇಳ್ದಂಗೆ ಕೆಲಸ ಮಾಡೋಕೆ ಯೋಗ್ಯಿರ್ಬೇಕು, ಮಸ್ತ್ ಗಟ್ಟಿರ್ಬೇಕು, ಅಂಥ ತಳಿಗಳದ ಹೋರಿಗಳನ್ನು ನಾವು ತಂದು ಅವುಗಳಿಂದ ವೀರ್ಯ ನಳಿಕೆನ ಉತ್ಪಾದನೆ ಮಾಡ್ತೀವಿ. ಆ ಮೂಲಕ ಹುಟ್ಟುವಂತ ಕರುಗಳು ನಿಜವಾಗ್ಲೂ ಸದೃಢ ಆಗಿರ್ತಾವ ಸರ್. ಹೌದು ಹೌದು ಸರ್. ಎಷ್ಟೋ ಸರಿ ಜಾತ್ರೆ ಒಳಗ 3 ಲಕ್ಷ 4 ಲಕ್ಷ 5 ಲಕ್ಷ ಕೊಟ್ಟು ತಂದಿವಿ, ಅದು ಎಲ್ಲ ಹೆಮ್ಮೆಯ ವಿಷಯ. ಹೌದು ಸರ್ ಹೌದು ಸರ್. ಆ ನಿಟ್ಟಿನೊಳಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯ. ಹೌದು ಹೌದು ಸರ್. ಈಗ ಜಾತ್ರೆಯಲ್ಲಿ ತಾವು ನೋಡಿರುವಂತ ತಳಿಗಳು ಕಿಲಾರಾಗಲಿ ಅಥವಾ ಬೇರೆ ಹಳ್ಳಿಕಾರಾಗಲಿ, ನೀವು ಅದರ ಪರಾಮರ್ಶೆ ನೋಡಿದಾಗ ಅವು ಎಲ್ಲವನ್ನು ನ್ಯಾಚುರಲ್ ಸರ್ವಿಸಿಂದ ಬಂದಿದ್ದು ಅಂತ ಏನು ಅಲ್ಲ. ತಾವು ನೋಡ್ತಾ ಹೋದರೆ ಅವು ಕೃತಕ ಗರ್ಭಧಾರಣೆಯಿಂದ ಬಂದದ್ದು ಸಾಕಷ್ಟು ಅದಾವೆ. ನಾನು ಕೃತಕ ಗರ್ಭಧಾರಣೆ ಈ ವೀರ್ಯ ಉತ್ಪಾದನಾ ಕೇಂದ್ರದಲ್ಲಿ ಹಲವಾರು ವರ್ಷ ಇದ್ದುಕೊಂಡು ಹೊರಗಡೆ ಹೋಗಿ ನೋಡಿದಾಗ ನಮ್ಮ ಹೋರಿಗಳು ಏನು ಕೇಂದ್ರದಲ್ಲಿದ್ದಾವೆ ಅದಕ್ಕಿಂತ ಬಲಾಢ್ಯವಾದಂಥ ಕ್ಕಿಂತ ಚೆನ್ನಾಗಿರುವಂತ ರೈತರಲ್ಲಿಯೂ ನಾವು ಹೋರಿಗಳನ್ನು ನೋಡಿದ್ದೀವಿ, ಅದು ಸಾಧ್ಯದ ಸರ್. ಒಟ್ಟಾರೆ ಏನು ಹೇಳ್ತಾರೆ, ಇಂಥ ಒಂದು ಉತ್ಕೃಷ್ಟ ಮತ್ತು ವೈಜ್ಞಾನಿಕವಾಗಿ ಬೆಳವಣಿಗೆ ಆದಂಥ ಸಂದರ್ಭದೊಳಗೆ ಇಂಥ ಒಂದು ಬೆಳವಣಿಗೆಯನ್ನು ಒಟ್ಟಾರೆ ಸಮಾಜಕ್ಕೆ ಕೂಡ ನಾವು ಕೊಡಬೇಕಾಗತ್ತೆ, ರೈತರು ಕೂಡ ಅದನ್ನು ಅಳವಡಿಸ್ಕೋಬೇಕಾಗತ್ತೆ ಇಂಥ ಒಂದು ಸಂದರ್ಭದೊಳಗೆ ಒಂದು ಕಿವಿ ಮಾತು. ಮುಖ್ಯವಾಗಿ ನಾನು ಇಲ್ಲಿ ನಮ್ಮ ರೈತರ ಬಾಂಧವರು ಹೇಳೋದೇನಪ್ಪ ಅಂತಂದರೆ, ಕೃತ ಗರ್ಭಧಾರಣೆ ಅನ್ನೋದು ಒಬ್ಬ ಗಾಡಿ ತೊಗೊಂಡು ಮನೆಗೆ ಬಂದು ದನದ ಹಕ್ಕಿ ಆಗ ಅಲ್ಲೇ ಸಗಣಿ ಬಿದ್ದಿರ್ತೈತಿ, ಅಲ್ಲೇ ಇರ್ತೈತಿ, ಅಲ್ಲೇ ನಿಂತವ ಏನೋ ಒಂದು ಇಂಜೆಕ್ಷನ್ ಮಾಡಿ ಹೋಗ್ತಾನೆ ಅದು ಕಟ್ಕೊಂಡ್ಬಿಡ್ತದೆ ಅನ್ನೋದು ಅಷ್ಟ ಚಿತ್ರ ನಿಮ್ಮ ಮುಂದೆ ಇಟ್ಕೋಬೇಡ್ರಿ. ಇದು ಅತ್ಯಂತ ಅತ್ಯಂತ ಅತ್ಯಂತ ಸೂಕ್ಷ್ಮವಾದಂಥ ಕೆಲಸನೇ ಇವತ್ತು ವೈಜ್ಞಾನಿಕವಾಗಿ ಇದನ್ನ ಒಂದು ಹಂತಕ್ಕೆ ಎಲ್ಲಿಮಠ ತಂದಾರಂತಂದ್ರೆ ನಿಮ್ಮ ಮನೆಯಾಗ ಕೊಟ್ಟಿಗೆಯಾಗಿ ಬಂದು ಅದನ್ನೇ ಕೃತಕ ಗರ್ಭಧಾರಣೆ ಮಾಡಿಬಿಟ್ಟು ದನ ಕಟ್ಸೋಂಗಾಗ್ಯಾರ. ಆದರೆ ಅದು ಅತೀ ಸೂಕ್ಷ್ಮವಾದ ಕೆಲಸ, ಒಂದು ಜೀವವನ್ನು ಅಲ್ಲಿ ಕೃತಕ ಗರ್ಭಧಾರಣೆ ಯೋಜನೆ ಮೂಲಕ ಹುಟ್ಟಿಸುವಂಥದ್ದು. ಇಲ್ಲಿ ನಾವು ಮೂರು ಜನ, ನಾ ಹೇಳ್ದಂಗೆ ಎಲ್ಲರೂ ಸೇರಿ ಸರಿಯಾಗಿ ನಮ್ಮ ನಮ್ಮ ಕೆಲಸಗಳನ್ನು ಮಾಡಿದಾಗ ಮಾತ್ರ ಆಗುವಂಥ ಕೆಲಸ. ಒಂದು ಎಲ್ಲರ ಏರ್ಪೇರು ಆಯಿತು ಅಂದರೆ ನಾವು ಜಾನುವಾರುಗಳನ್ನು ಕಟ್ಟಿಸೋಲಿ ಎಡುತ್ತೀವಿ, ನಮ್ಮ ಸಕ್ಸಸ್ ರೇಟು ಅಷ್ಟು ಬರೋದಿಲ್ಲ. ಅದಕ್ಕೆ ರೈತರಿಗೆ ಬೆದೆ ಬೆದೆ ಲಕ್ಷಣ ಮತ್ತು ಅದನ್ನು ಯಾವಾಗ ಕೃತಕ ಗರ್ಭಧಾರಣೆ ಮಾಡಬೇಕನ್ನೋದು ಇದನ್ನು ಅತ್ಯಂತ ಅತ್ಯಂತ ಮನದಟ್ಟವಾಗಿ ಇದ್ದಾಗ ಮಾತ್ರ ಕೃತಕ ಗರ್ಭಧಾರಣೆ ಯೋಜನೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳ್ಬೇಕು. ಹೌದು, ಅಂದರೆ ಕರು ಹಾಕಿದ ಎಷ್ಟು ತಿಂಗಳಿಗೆ ಬೆದೆ ಬಂದಾಗ ಕಟ್ಟಿಸಿದ್ರು ಒಳ್ಳೆಯದು? ಮೊದಲೇ ಬೆದೆ ಬಂದಾಗ ಎರಡನೇದ್ದು ಮೂರನೇದ್ದು ಹೀಗೆ? ಸರ್, ಈಗ ಮಿಶ್ರ ತಳಿ, ಏನು ನಾನ್ ಡಿಸ್ಕ್ರಿಪ್ಟಿವ್ಗೆ ಮತ್ತು ನಮ್ಮ ವಿದೇಶಿ ತಳಿಗೂ ಕ್ರಾಸ್ ಮಾಡಿದಾಗ ಏನು ಕರು ಬರ್ತದಕ್ಕೆ ಮಿಶ್ರ ತಳಿ ಅಂತೀವಲ್ಲ, ಅವುಗಳು ಬೆದೆನ ಎಷ್ಟು ಬೇಗ ಬರ್ತಾವಂತಂದ್ರೆ ಕರು ಹಾಕಿದ ಮೇಲೆ 10-11 ದಿನಕ್ಕೆ ಮೊದಲನೇ ಬೆದೆ ಕಂಡು ಬರ್ತದೆ. ಅದರ ಬೆದೆ ಲಕ್ಷಣ ಇರುವುದಿಲ್ಲ. ಅದು ಮುಂದೆ 20 ದಿನ ಬಿಟ್ಟು, ಅಂದರೆ ಕರು ಹಾಕಿದ 1 ತಿಂಗಳು ಬಿಟ್ಟು ಈ ಮಿಶ್ರ ತಳಿ ಜಾನುವಾರುಗಳಲ್ಲಿ ಬೆದೆ ಬರ್ತದೆ ಸರ್. ಅದೇ ರೀತಿ ನಮ್ಮ ದೇಶಿ ಎಮ್ಮೆ ಇರಲಿ ಮತ್ತು ನಮ್ಮ ಜವಾರಿ ದನಗಳಲ್ಲಿರಲಿ ಮೊದಲನೇ ತಿಂಗಳಕ್ಕೆ ಬೆದೆ ನಾವು ಬರೋದು ನೋಡಲಿಕ್ಕಿಲ್ಲ. ಆದರೆ ಹೆಚ್ಚು ಕಡಿಮೆ 3 ತಿಂಗಳೊಳಗೆ ನಮ್ಮ ಆಕಳುಗಳಲ್ಲಿ ನಾವು ಎಮ್ಮೆಗಳಲ್ಲಿ ಬೆದೆಯನ್ನು ಗುರುತಿಸಿ ಗರ್ಭ ಧರಿಸುವಂಥ ಕ್ರಿಯೆಯನ್ನು ನಾವು ಮಾಡಿರ್ಬೇಕು ಸರ್. ಅಂದ್ರೆ ವರ್ಷಕ್ಕೊಂದು ಕರು ಪಡಿಲಿಕ್ಕೆ ಅವಾಗ ಸಾಧ್ಯ. ಮೊದಲೇ ಬೆದೆ ಬಂದಾಗ ನಾವು ಗರ್ಭದ ಧಾರಣೆ ಮಾಡ್ಲಿಕ್ಕೆ ಹೋಗುದು, ಅದು ಅದ್ರ ಗುರುತಿಸಿ ಆ ಡೇಟ್ ಅನ್ನ ನೆನಪಿಟ್ಟು ಆ ನಂತರ 18-20 ದಿನ ಹೇಳ್ತಾ ಇದ್ರಿ, ಹಂಗೆ ದಿನಗಳನ್ನ ಒಂದು ಗುರುತಿಸಿ ನೆನಪಿಟ್ಟುಕೊಂಡ್ರೆ ಇನ್ನೂ ಅನುಕೂಲ ನಮಗೆ. ಹೌದು ಸರ್, ಅದೇ ಕ್ಯಾಲೆಂಡರ್ನಲ್ಲಿ ಗುರುತು ಮಾಡೋದಾಗ್ಲಿ ಅಥವಾ ಇಲಾಖೆಯವರು ಈಗಾಗಲೇ ಪುಸ್ತಕಗಳನ್ನು ಮಾಡಿದ್ದಾರೆ ಎಲ್ಲೆಲ್ಲ ಸಾಧ್ಯತೆಯೋ ಅಲ್ಲಿ ಅವುಗಳಲ್ಲಿ, ಮತ್ತು ಸಾಮಾನ್ಯವಾಗಿ ರೈತರು ತಮ್ಮದೇ ಒಂದು ನೋಟ್ಬುಕ್ಕಲ್ಲಿ ಅವುಗಳನ್ನು ಬರೆದಿಟ್ಟಿರ್ತಾರೆ. ಗೌರಿ ಆಕಳ ಹೆಸರಿದ್ರೆ ಅದು ಯಾವಾಗ ಬೆದೆ ಬಂತು, ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡೋದು, ಉದೋಕ್ ಒಂದು ಲಿಸ್ಟ್ ಪೇಜ್ನಲ್ಲಿ ಬರೆದಿಡೋದು. ನಾನು ಸಹ ಭಾಳ ಜನ ರೈತರು ನೋಡಿದ್ದೀನಿ ಆ ರೀತಿ. ಅಂದರೆ ಈ ಒಂದು 3 ವಾರ ಆಗಿತ್ತು ಇದು ಇಂಜೆಕ್ಷನ್ ಮಾಡಿಸಿ, ಇದು ಮತ್ತೆ ಬೆದಿ ಬಂದಿಲ್ಲ ನೋಡ್ರಿ ಅಂದ್ರೆ ನಿಂತ ಇರಬಹುದು. ಆ ಗರ್ಭ ಧರಿಸಿರುವಂತಹದ್ದು ಒಂದನೇ ಒಂದು ಸೂಕ್ಷ್ಮತೆ ಗೊತ್ತಾಗುವುದು 3 ವಾರ ಆದ್ಮೇಲೆ ಬೆದಿ ಬಂದಿಲ್ಲ ಅಂತೇಳಿ. ಅದಾದ್ಮೇಲೆ 2.5-3 ತಿಂಗಳ ತಕ್ಷಣ ರೈತರು ತರ್ತಾರೆ ಗರ್ಭ ಧರಿಸಿತೋ ಇಲ್ಲೋ ಅಂತ ಪರೀಕ್ಷೆ ಮಾಡಿಸ್ಲಿಕ್ಕೆ. ಇವೆಲ್ಲ ಸಾಧ್ಯತೆ ಯಾವಾಗ ಆಗ್ತದೆ ಅಂತಂದ್ರೆ ನಾವು ದಿನಾಂಕಗಳನ್ನ ಬರೆದುಕೊಂಡು ನಾವು ಒಂದ್ ಕಡೆ ಇಟ್ಟುಕೊಂಡಾಗ ಮಾತ್ರ. ತಾವು ಹೇಳದಂಗೆ ಅದನ್ನ ಕ್ರಮಬದ್ಧವಾಗಿ ನಾವು ದಾಖಲೆಯನ್ನು ಮಾಡೋದು ಕಲೀಲೇಬೇಕು ಸರ್. ಹೌದು, ಎಷ್ಟು ದಿನ ಆದ ನಂತರ ಗೊತ್ತಾಗುತ್ತೆ ನಮ್ಗೆ ಇದು ಗರ್ಭ ಧರಿಸಿದೆ ಇಲ್ಲ ಅಂತ? ಅದೇ ಹೇಳಿದ್ನಲ್ಲ ಸರ್, 2.5-3 ತಿಂಗಳಕ್ಕೆ ನಾವು ಕಾಯ್ಬೇಕು. ಹೌದು, ಮೊದಲೇ ಇಂಜೆಕ್ಷನ್ ಮಾಡ್ತೀವಿ, ಇಂಜೆಕ್ಷನ್ ಕೃತಕ ಗರ್ಭಧಾರಣೆ ಮಾಡಿದ ನಂತರ 21 ದಿನಕ್ಕೆ ಮತ್ತೆ ಬೆದೆ ಬರಬೇಕಾಗಿತ್ತು. ಅದು ಬಂದಿಲ್ಲ ಅಂತಂದ್ರೆ ಹಾಪ ಚಾನ್ಸಸ್ ಆರ್ ದೇರ್ ಇದಕ್ಕೆ ಗರ್ಭ ಧರಿಸಿರಬಹುದು ಅಂತ. ತಜ್ಞರು ಬಹಳಷ್ಟು ಇದನ್ನ ಗರ್ಭಧಾರಣೆಯಲ್ಲಿ ಮುಂದೂದಂತ ಜನ ಇದ್ದಾರೆ, ಅವರು 2-2.5 ಒಳಗೆ ಗುರುತನೆ ಮಾಡಿಕೊಂಡು, ಅದು ಬಹಳ ಸೂಕ್ಷ್ಮ ಕೆಲಸ ಗರ್ಭಕೋಶನ ತಪಾಸಣೆ ಮಾಡುವಂಥದ್ದು, ಅದು ತಜ್ಞರು ಹೇಳಕ್ ಸಾಧ್ಯದೆ. ಆದ್ರೆ ಸರ್ವೇ ಸಾಮಾನ್ಯವಾಗಿ 3 ತಿಂಗಳಕ್ಕೆ ಖಚಿತವಾಗಿ ಅದು ಗರ್ಭ ಧರಿಸಿದ್ದು ಇಲ್ಲ ಅಂತ ಹೇಳಬಹುದು. ಇನ್ನು ಆಧುನಿಕ ತಂತ್ರಜ್ಞಾನ ಬಳಸಿ ಅಲ್ಟ್ರಾಸೋನೋಗ್ರಾಫಿ USG ಜಾನುವಾರುಗಳಲ್ಲಿ ಬಂದಿದೆ, ಅದನ್ನು ನಾವು ಬಳಸಿ ಅದು ಆದಷ್ಟು 1-1.5 ತಿಂಗಳೊಳಗೂ ನಾವು ಗರ್ಭ ಧರಿಸಿದ್ದು ಇಲ್ಲ ಅಂತ ಹೇಳಬಹುದು ಸರ್. ಅಲ್ವಾ, ಒಳ್ಳೆಯದು ಡಾಕ್ಟರ್ ಜಯಂತಿ ಅವರೇ. ಈ ಕೃತಕ ಗರ್ಭಧಾರಣೆ ಅದರ ಮಹತ್ವ ಎಲ್ಲೆಲ್ಲಿ ಗಮನಿಸಬೇಕು ರೈತರು, ಮತ್ತು ಅದರಿಂದ ಏನೆಲ್ಲ ಸಾಧ್ಯತೆ ಆಗಿದೆ? ಇಡೀ ಪ್ರಪಂಚದಲ್ಲಿ ಹಾಲು ಇಷ್ಟೆಲ್ಲ No.1 ಭಾರತ ದೇಶ ಪಡಿಬೇಕಾಗಿತ್ತು ಅಂದ್ರೆ ಇವೆಲ್ಲವೂ ಕೂಡ ಕಾರಣ ಅಂತೇಳಿ ಹೇಳಿದ್ರಿ, ಇಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ರೈತರಿಗೆ ಅಂದ್ರೆ ನಿಮ್ ಫೋನ್ ಸಂಖ್ಯೆ ಏನಾದ್ರು? ಸರ್, ಜರೂರ್ ಆಯ್ತು ಹೇಳಿ ಸರ್. 9844439924 ಸಂಖ್ಯೆ ಇನ್ನೊಂದ್ಸಲ ಹೇಳ್ತೇನೆ, 9844349924 ಈ ಸಂಖ್ಯೆಯಲ್ಲಿ ಡಾಕ್ಟರ್ YR ಜಯಂತಿ ಸಾಹೇಬ್ರನ್ನ ಭೇಟಿಯಾಗಬಹುದು, ಹೆಚ್ಚಿನ ಮಾಹಿತಿನ ಪಡಿಬಹುದು. ನಿಮಗೇನಾದರೂ ಅನುಮಾನ ಇತ್ತಂದರೂ ಕೂಡ ಅವರು ಫೋನ್ ಮೂಲಕ ಭೇಟಿಯಾಗಿ ಇಷ್ಟೆಲ್ಲ ಮಾಹಿತಿ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ ಸರ್. ನಮಸ್ತೆ. ನಮಸ್ಕಾರ ಸರ್. ಇದುವರೆಗೆ ಜಾನುವಾರು ಕೃತಕ ಗರ್ಭಧಾರಣೆ ಮಹತ್ವ ಈ ಕುರಿತು ಡಾಕ್ಟರ್ YR ಜಂಧಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿ. ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲಿಗೆ. ಹುಬ್ಬಳ್ಳಿ ಮಾರುಕಟ್ಟೆ ಕಡಲೆಕಾಳು 3690 ರಿಂದ 4610 ರೂಪಾಯಿಗಳು, ಉದ್ದಿನಕಾಳು 4276 ರೂಪಾಯಿಗಳು, ಒಣಮೆಣಸಿನಕಾಯಿ 5709 ರಿಂದ 31,659 ರೂಪಾಯಿಗಳು. ಹೆಸರುಕಾಳು 2,510 ರಿಂದ 6,706. ಗೆಜ್ಜೆ ಶೇಂಗಾ 5,760 ರಿಂದ 5,900 ರೂಪಾಯಿಗಳು. ಬಿಳಿಜೋಳ 1,870 ರಿಂದ 2,550 ರೂಪಾಯಿಗಳು. ಮೆಕ್ಕೆಜೋಳ 1,311 ರಿಂದ 2,051. ಕುಮಟಾ ಮಾರುಕಟ್ಟೆ ಅಡಿಕೆ ಚಿಪ್ಪು 22,511 ರೂಪಾಯಿಗಳಿಂದ 31,979 ರೂಪಾಯಿಗಳು.